ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಮಂಗಳೂರು. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ರೈತ ಬಾಂಧವರಿಗಾಗಿ ಕಿಸಾನ್ ವಾಣಿ. ನನಗೆ ಮಹಿಳೆಯರ ಸಂಘಟನೆಯಲ್ಲಿ ಅತಿ ಹೆಚ್ಚಿನ ನಂಬಿಕೆ ಇದೆ. ಅವರು ಮನದಟ್ಟು ಮಾಡಿಕೊಂಡರೆ ಸಮಾಜದ ಸ್ಥಿತಿಯನ್ನು ಉತ್ತಮಪಡಿಸುವುದಕ್ಕೆ ಏನೆಲ್ಲಾ ಮಾಡಬಲ್ಲರು ಎಂಬುದು ನನಗೆ ಗೊತ್ತು. ಕೆಡುಕುಗಳನ್ನು ಅಳಿಸಿ ಹಾಕುವುದರಲ್ಲಿ ಅವರು ಅತಿಶಯವಾದ ಸೇವೆಯನ್ನು ಮಾಡಿದ್ದಾರೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಕಟಣೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ, ಬೆಂಗಳೂರು. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಸುವರ್ಣಾವಕಾಶ. ಭಾರತ ಸರ್ಕಾರದ ರಾಷ್ಟೀಯ ವೃತ್ತಿ ಪರಿಷತ್ತಿನ ಯೋಜನೆಗೆ ಒಳಪಟ್ಟ ಹೆಬ್ಬಿಕ್ ತಾಂತ್ರಿಕ ತರಬೇತಿ ಸಂಸ್ಥೆಯಲ್ಲಿ 2025 ಸಾಲಿನ ಫಿಟ್ಟರ್ ಕೋರ್ಸಿನ ಪ್ರವೇಶಕ್ಕೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ, ತರಬೇತಿ ಅವಧಿ 2 ವರ್ಷ, 1 ವರ್ಷದ ಹೆಚ್ಚುವರಿ ಡಿಪ್ಲೊಮೊ ಕೋರ್ಸ್ ಲಭ್ಯವಿದ್ದು 100% ಕ್ಯಾಂಪಸ್ ಪ್ಲೇಸ್ಮೆಂಟ್ ಇಲ್ಲಿನ ವಿಶೇಷ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972007578. ಎಲ್ಲ ರೈತ ಬಾಂಧವರಿಗೂ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಿಸಾನ್ ವಾಣಿಯಲ್ಲಿ ನೀರಿನ ಶುದ್ಧೀಕರಣ ಕುರಿತು ಸುರತ್ಕಲ್ ಎನ್ಐಟಿಕೆಯ ರಸಾಯನಶಾಸ್ತ್ರ ವಿಭಾಗದ ಪ್ರೊಫೆಸರ್ ಡಾಕ್ಟರ್ ಅರುಣ್ ಇಸ್ಲೂರು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸೂರ್ಯನಾರಾಯಣ ಭಟ್ ಪಿಎಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಈಗ ನಮ್ಮ ಜೊತೆ ಇದ್ದಾರೆ ಎನ್ಐಟಿಕೆ, ಇದರಲ್ಲಿ ರಸಾಯನಶಾಸ್ತ್ರ ವಿಭಾಗದ ಪ್ರೊಫೆಸರ್ ಆಗಿರುವಂಥ ಡಾಕ್ಟರ್ ಅರುಣ್ ಇಸ್ಲೂರ್ ಅವರು. ಮುಖ್ಯವಾಗಿ ಇವರು ಸಂಶೋಧನೆ ಮಾಡಿದ್ದು ನೀರಿನ ಶುದ್ಧತೆಯ ಬಗ್ಗೆ ಅಥವಾ ಶುದ್ಧ ನೀರನ್ನು ಉತ್ಪಾದಿಸುವ ಬಗ್ಗೆ. ಮುಖ್ಯವಾಗಿ ಇವತ್ತು ನಾವು ನೀರಿನಲ್ಲಿರುವಂಥ ವಿಧಗಳು, ಶುದ್ಧ ನೀರು ಅಂದರೆ ಏನು, ಅದನ್ನು ಯಾವ ರೀತಿಯಲ್ಲೆಲ್ಲ ನಾವು ಪಡೀಬಹುದು, ಅದಕ್ಕೆ ಬೇಕಾದಂಥ ಅಗತ್ಯಗಳೇನು ಅನ್ನೋದರ ಬಗ್ಗೆ ಅವರನ್ನು ಮಾತಾಡಿಸೋಣ. ನಮಸ್ಕಾರ ಡಾಕ್ಟರ್. ನಮಸ್ಕಾರ ಸರ್. ಅರುಣ್ ಇಸ್ಲೂರ್ ಅವರೀಗ ಮುಖ್ಯವಾಗಿ ನಾವು ಹೇಳುದಿದ್ರೆ ನೀರು ಅಂತ ಹೇಳಿದ್ರೆ ನಮಗೆ ಸಾಮಾನ್ಯವಾಗಿ ಕಾಣುವಂಥದ್ದು ಒಂದೇ. ಹೌದು. ಆದ್ರೆ ನೀರಿನಲ್ಲಿ ಎಲ್ಲ ಆದ್ರೂ ಕೂಡ ಬೇರೆ ಬೇರೆ ವಿಧಗಳಿದ್ದಾವ? ಹೌದು, ನೀರಿನಲ್ಲಿ ಮುಖ್ಯವಾಗಿ 2 ವಿಧ. ಒಂದು ಹಾರ್ಡ್ ವಾಟರ್ ಅಂತ ಹೇಳ್ತೀವಿ, ಇನ್ನೊಂದು ಸಾಫ್ಟ್ ವಾಟರ್ ಅಂತ ಹೇಳ್ತೀವಿ. ಸಾಫ್ಟ್ ವಾಟರ್ ಅಂದ್ರೆ ನಾವೆಲ್ಲ ಈಗ ಸಾಮಾನ್ಯವಾಗಿ ಇಲ್ಲೆಲ್ಲ ನಮ್ಮ ಮಂಗಳೂರು ಈ ಇಲ್ಲಿ ಏನು ಸಿಗತ್ತೆ ಅದು ಸಾಫ್ಟ್ ವಾಟರ್. ಅಂದ್ರೆ ಕುಡಿಲಿಕ್ಕೆ ಅದರಲ್ಲಿ ಟೋಟಲ್ ಡಿಸಾಲ್ವ್ ಸಾಲಿಡ್ ಅಂತ ಏನ್ ಹೇಳ್ತೀವಿ ಅದರಲ್ಲಿ ಆ ಪ್ರಮಾಣ ಕಡಿಮೆ ಇದೆ, ಹಾಗಾಗಿ ಅದನ್ನ ಕುಡಿಲಿಕ್ಕೆ ಯೋಗ್ಯ. ಅದರಿಂದ ಮತ್ತೆ ಅದು ಸಾಬೂನ್ ಜೊತೆ ವರ್ತಿಸಿದಾಗ ಏನೋ ಅಂದ್ರೆ ನೊರೆ ಎಲ್ಲ ಉಂಟಾಗೋದು ಅದೆಲ್ಲ ಸಾಮಾನ್ಯವಾಗಿ ಇರತ್ತೆ. ಆದ್ರೆ ಈ ಗಡಸು ನೀರು ಅಂದ್ರೆ ಸಾಮಾನ್ಯವಾಗಿ ಕೆಲವು ಕಡೆ ಬೋರ್ವೆಲ್ ನೀರು ಇರ್ಬೋದು, ಅಥವಾ ಕೆಲವು ಕಡೆಗೆ ಇಂಡಸ್ಟ್ರಿಯಲ್ ಏರಿಯಾಸ್ ಕೈಗಾರಿಕೆಗಳು ಸಮೀಪ ಇರುವಂತ ಎಲ್ಲಿ ನೀರಿನ ಸೋರ್ಸ್ ಏನಿದೆ ಅಂತ ಕಡೆಯಲ್ಲಿ ಈ ನೀರು ಗಡಸುತನ ಪಡೆಯುತ್ತೆ. ಅಂದ್ರೆ ಅದು ಸಾಬೂನ್ ಜೊತೆ ವರ್ತಿಸಿದಾಗ ಅದರಲ್ಲಿ ಏನು ನೊರೆ ಉತ್ಪಾದನೆ ಏನ್ ಹೇಳ್ತೀವಲ್ಲ ಅದು ಆಗುದಿಲ್ಲ. ಅದು ಮುಖ್ಯ ರೀಸನ್ ಅಂದ್ರೆ ಅದರಲ್ಲಿ ಈ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಷಿಯಂಗಳ ಕ್ಲೋರೈಡ್ ಮತ್ತೆ ಕೆಲವು ಹೆವಿ ಮೆಟಲ್ಸ್ ಕೂಡ ಪ್ರೆಸೆನ್ಸ್ ಇರೋದ್ರಿಂದ ಆ ತರ ಗಡಸು ನೀರು ಇರುತ್ತೆ. ಹೀಗೆ ಮುಖ್ಯವಾಗಿ 2 ವಿಧ. ಈಗ ಗಡಸು ನೀರು ಮತ್ತೆ ನಮ್ಮಲ್ಲಿ ಸಿಗುವಂತಹ ಏನು ಸಾಫ್ಟ್ ವಾಟರ್ ಅಂತ ಹೇಳ್ತೇವೆ, ಇದು ನಮ್ಮ ಪ್ರಕೃತಿಯಲ್ಲೇ ನಮಗೆ ಸಿಗುವಂತಹದ್ದು. ಹೌದು. ಇದಲ್ಲದೆ ನೀರು ಅಶುದ್ಧ ಯಾಕೆ ಆಗ್ತದೆ ಡಾಕ್ಟರ್? ನೀರು ಸರ್, ಈಗ ಹೇಳೋದಾದ್ರೆ ಈ ನೀರಿನ ಒಂದು ಅಶುದ್ಧತೆ ಪ್ರಮಾಣ ಇರೋದು 20-25 ವರ್ಷದಿಂದ ಈ ಅಶುದ್ಧತೆ ನೀರಿನ ಪ್ರಮಾಣವನ್ನು ನಾವು ಹೆಚ್ಚಾಗಿ ಗಮನಿಸ್ತಾ ಇದ್ದೇವೆ. ಮುಖ್ಯವಾಗಿ ಕಾರಣ ಅಂದ್ರೆ ಕಾರ್ಖಾನೆಗಳಿಂದ ಏನು ಒಂದು ವೇಸ್ಟ್ ನೀರು ಮಲಿನ ಆಗಿರುತ್ತೆ, ಅದನ್ನು ಸರಿಯಾಗಿ ಟ್ರೀಟ್ ಮಾಡದೆಯಾ ಅದು ನೇರವಾಗಿ ನೀರಿನ ಹರಿವಿಗೆ ಸೇರ್ಬೋದು. ಅಂದ್ರೆ ಅಂತರ್ಜಲ ಇರ್ಬೋದು ಅಥವಾ ನದಿ ಇರ್ಬೋದು, ಯಾವುದೇ ಇದರಲ್ಲಿ ಸೇರಿದಾಗ ಅದರಿಂದ ಕೂಡ ಒಂದು ಅಂದ್ರೆ ತುಂಬಾ ಕೆಟ್ಟ ರೀತಿಯಲ್ಲಿ ಒಂದು ಮಲಿನ ಆಗ್ತಾ ಇದೆ. ಅದು ಒಂದು ರೀತಿ. ಇನ್ನೊಂದರಲ್ಲಿ ಹೇಳೋದಾದ್ರೆ ಈಗ ನಮ್ಮ ಸೀವೇಜ್ ವಾಟರ್ ಕೂಡ ಇದೆ. ಸೀವೇಜ್ ಏನು ಅಂದ್ರೆ ಮುಖ್ಯವಾಗಿ ಅದರಲ್ಲಿ ಬಯೋಲಾಜಿಕಲ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಆ ಸೀವೇಜ್ ನೀರು ಕೂಡ ಈಗ ಕೆಲವು ಕಡೆಗೆಲ್ಲ ಅಂದ್ರೆ ಪ್ರಾಪರ್ ಆಗಿ ಡಿಸ್ಪೋಸ್ ಮಾಡೋದಿಲ್ಲ. ಅಂದ್ರೆ ಅದು ಕೂಡ ನೀರಿನ ಒಂದು ನದಿ ಅಥವಾ ನೀರಿನ ಮೂಲಗಳಿಗೆ ಸೇರಿದಾಗ ಅವಾಗ ಅದರಿಂದ ಮಲಿನ ಆಗ್ತದೆ. ಇವು ಮಲಿನ ಆಗ್ಲಿಕ್ಕೆ ಮುಖ್ಯ ಎರಡು ಕಾರಣ. ಈಗ ಈ ಕುಡಿಲಿಕ್ಕೆ ಅಥವಾ ನಾವು ಬಳಸಲಿಕ್ಕೆ ಇರಬೇಕಾದ ನೀರಲ್ಲಿ ಹೀಗೆ ಇರಬೇಕು ಅಂತ ಏನಾದರೂ ಕೂಡ ಅದಕ್ಕೊಂದು ಕಂಟೆಂಟ್ಗಳು ಹೀಗೆ ಇರಬೇಕು, ಅದು ಅದರ ವ್ಯವಸ್ಥೆ ಹೀಗೆ ಇರಬೇಕು ಅಂತ ಏನಾದರೂ ಇದೆಯಾ? ಹೌದು, ಖಂಡಿತ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಹೇಳೋ ಪ್ರಕಾರ ಅಂದ್ರೆ ನಾವೀಗ ನೀರಿಗೆ ಬೇರೆ ಬೇರೆ ಮಾನದಂಡಗಳು ಇದಾವೆ ಕುಡಿಯೋ ನೀರಿಗೆ. ಅಂದ್ರೆ ಅದರಲ್ಲಿ ಈಗ ತುಂಬಾ ಈ ಕೆಲವು ಲವಣಗಳಾಗ್ಲಿ, ಕೆಲವೊಂದು ಮಿನರಲ್ಸ್ ಆಗ್ಲಿ, ಅಥವಾ ಕೆಲವೊಂದು ಅಯಾನುಗಳು ಅಂದು ಇದಿಷ್ಟು ಪ್ರಮಾಣದ ಮೇಲೆ, ಈವನ್ ಲೋಹ ಕೂಡ ಇಷ್ಟರ ಮೇಲೆ ಹೋಗ್ಬಾರ್ದಂತ ಇದೆ. ಮುಖ್ಯವಾಗಿ ಹೇಳೋದಾದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ವಿಶ್ವ ಆರೋಗ್ಯ ಸಂಸ್ಥೆಯವರು ಹೇಳೋ ಪ್ರಕಾರ TDS ಟೋಟಲ್ ಡಿಸಾಲ್ವ್ ಸಾಲಿಡ್ ಈವನ್ ಅಪ್ ಟು ಸುಮಾರು 550 PPM. PPM ಅಂದ್ರೆ ಪಾರ್ಟ್ಸ್ ಪರ್ ಮಿಲಿಯನ್, ಅಷ್ಟು ಆ ವ್ಯಾಲ್ಯೂ ಇದ್ರೂ ಕೂಡ ಪರ್ ಲೀಟರ್ ಇದ್ರೂ ಕೂಡ ಅದು ಕುಡಿಲಿಕ್ಕೆ ಯೋಗ್ಯ ಅಂತ. ಮತ್ತೆ ಅದರ ಜೊತೆಗೆ PH ಒಂದು ಜನರಲ್ ಆಗಿ ಒಂದು 6.5 ಅಂದ್ರೆ ನಮಗೆ PH ಸ್ಕೇಲ್ ತಗೊಂಡ್ರೆ 0-7 ಅಂದ್ರೆ 0, 1, 2, 3 ಹೀಗೆ ಆದಂಗೆ ಅದರದ್ದು ಆಮ್ಲೀಯ ಗುಣ ಕಡಿಮೆ ಆಗ್ತಾ ಹೋಗ್ತದೆ. 7 ಅಂದ್ರೆ ಅದು ನ್ಯೂಟ್ರಲ್, ಮತ್ತೆ 7, 7, 8, 9, 10 ಆ ಕಡೆ ಹೋದಂಗೆ ಅದರದ್ದು ಪ್ರತ್ಯಾಮ್ಲೀಯ ಗುಣ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ವಿಶ್ವ ಆರೋಗ್ಯದ ಇವ್ರ ಪ್ರಕಾರ 6.5-7.5 ತನಕ ರೇಂಜ್ ಅಲ್ಲಿ ಇರೋದು ಒಳ್ಳೇದು. ಅದ್ರ ಜೊತೆಗೆ ಬೇರೆ ಬೇರೆ ಕೆಲವು ನಾನು ಹೇಳಿದ್ನಲ್ಲ ಆರ್ಸೆನಿಕ್, ಮತ್ತೆ ಅದಕ್ಕೆಲ್ಲ ಪ್ರತಿಯೊಂದು ವ್ಯಾಲ್ಯೂ ಕೂಡ ಇದೆ. ಅಂದ್ರೆ 0.005 ಅಷ್ಟು ಸೂಕ್ಷ್ಮ ಇದರಲ್ಲಿ ಕೂಡ ಈವನ್ ಈಗ ಆರ್ಸೆನಿಕ್ ಇರ್ಬೋದು, ಮರ್ಕ್ಯೂರಿ, ಯಾಕಂದ್ರೆ ಇವೆಲ್ಲ ತುಂಬಾ ವಿಷಕಾರಕವಾದಂತ ಕೆಟ್ಟ ಒಂದು ಪರಿಣಾಮವನ್ನು ಉಂಟು ಮಾಡ್ತವೆ. ಹಾಗಾಗಿ ಅದಕ್ಕೆ ಕೂಡ ಪ್ರತ್ಯೇಕವಾದಂತ ಸ್ಕೇಲ್ಗಳು ಇದ್ದಾವೆ. ಆದ್ರೆ ನಾನು ಅದನ್ನ ಇಲ್ಲಿ ಹೇಳುದಿಲ್ಲ. ಜನಸಾಮಾನ್ಯರಿಗೆ ಇದಾಗುವಂತೆ ಟೋಟಲ್ ಡಿಸಾಲ್ವ್ ಸಾಲಿಡ್ ಮತ್ತೆ ಇದ್ರ ಮೇಲೆ PH, ಮತ್ತೊಂದು ಇಟ್ ಶುಡ್ ಬಿ ಕಂಪ್ಲೀಟ್ಲಿ ಫ್ರೀ ಫ್ರಮ್ ಯಾವುದೇ ಒಂದು ಮೈಕ್ರೋ ಆರ್ಗಾನಿಸಮ್ಸ್, ಬ್ಯಾಕ್ಟೀರಿಯಾ, ಈ ಕೊಲೈ ಅಂತ, ಅದೊಂದು ನಮ್ಮ ದೇಹದ ಮೇಲೆ ಹಾನಿಯನ್ನು ಉಂಟು ಮಾಡುವಂತ ಬ್ಯಾಕ್ಟೀರಿಯಾ, ಸೊ ಅದಂತೂ ಇರಲೇಬಾರದು. ಸೊ ಇವು ಮೂರು ಮುಖ್ಯವಾಗಿ ಸಾಮಾನ್ಯ. ನಂತರ ಬೇರೆ ಅದೇ ನಾನು ಹೇಳಿದ್ನಲ್ಲ, ಸತು ಆಗಲಿ ಕಾಪರ್ ಆಗಲಿ ಪ್ರತಿಯೊಂದಕ್ಕೂ ಕೂಡ ನೈಟ್ರೈಡ್ಸ್, ಫ್ಲೋರೈಡ್ ಕೂಡ ಅಲ್ಪ ಪ್ರಮಾಣದಲ್ಲಿ ಬೇಕು, ಇಲ್ಲ ಅದು ಹೆಚ್ಚಿನ ಪ್ರಮಾಣದಲ್ಲಾದ್ರೆ ಅದರಿಂದ ಫ್ಲೋರೋಸಿಸ್ ಅಂತ ಅದು ಕೂಡ ಹಾನಿಯಾಗುತ್ತೆ. ಸೊ ಅದಕ್ಕೆ ಕೂಡ ಒಂದು ಪ್ರತಿಯೊಂದು ಇದಕ್ಕೆ ಒಂದು ಮಾನದಂಡಗಳು ಇದ್ದಾವೆ. ಆದ್ರೆ ನಾನು ಹೇಳಿರೋದು ಮೇನ್ವಾಗಿ ಮುಖ್ಯವಾಗಿ ಮೂರು ಇದ್ರ ಮೇಲೆ. ಈಗ ಅಶುದ್ಧ ನೀರನ್ನ ಇದನ್ನ ಶುದ್ಧ ಮಾಡುವಂತ ಒಂದು ಪ್ರಯತ್ನಗಳು ನಡೆದಿದ್ದಾವ? ಮಾಡ್ಲಿಕ್ಕೆ ಆಗುತ್ತಾ? ಇಲ್ಲ, ಖಂಡಿತ ಇದ್ದಾವೆ. ಈಗ ನಾವು ಹಾಗೆ ನೋಡ್ಲಿಕ್ಕೆ ಹೋದ್ರೆ ಸುಮಾರು ಅಂದ್ರೆ ಈವನ್ ಕ್ರಿಸ್ತ ಶಕ 2,000-3,000 ವರ್ಷಗಳ ಹಿಂದಿಂದ ಕೂಡ ಅಂದ್ರೆ ಕೆಲವೊಂದು ಲಿಟ್ರೇಚರ್ಸ್ ಇದ್ರಲ್ಲಿ ಅಂದ್ರೆ ಆ ಕಾಲದಲ್ಲಿ ಇವರು ಸಮುದ್ರದಲ್ಲಿ ಇವರು ಹೋಗ್ತಾ ಇದ್ಬೇಕಾದ್ರೆ ಈ ನಾವಿಕರು ಅವಾಗ ಏನ್ ಮಾಡ್ತಿದ್ರು, ಕುಡಿಲಿಕ್ಕೆ ನೀರು ಇರುದಿಲ್ಲ, ಯಾಕಂದ್ರೆ ತಿಂಗಳಗಟ್ಟಲೆ ಅವಾಗ ಫ್ಯೂಯಲ್ಸ್ ಅಂತಾನು ಇಲ್ಲಾಗಿತ್ತು, ಗಾಳಿ ಇದರಿಂದ ಹೋಗುವಂತ ಆ ಕಾಲದಲ್ಲಿ ದೋಣಿಗಳ ಅಥವಾ ಇದು. ಸೊ ಅವ್ರು ಕೂಡ ಅವಾಗ ಏನ್ ಮಾಡ್ತಿದ್ರು ಅಂದ್ರೆ ಸಮುದ್ರ ನೀರನ್ನ ತೆಗೆದುಕೊಂಡು ಅದನ್ನ ಆವಿ ಮಾಡಿ ಅದನ್ನ ಈ ಸ್ಪಂಜೆ ಬರತ್ತಲ್ಲ, ಸ್ಪಂಜೆ ಅನ್ನೋದು ಸಮುದ್ರ ನೀರಲ್ಲಿರುವಂತ ಒಂಥರ ಜೀವನೇ ಅದು. ಆ ಸ್ಪಂಜ್ ಅಲ್ಲಿ ಅದರ ಆವಿಯನ್ನ ಸೆರೆದು ಹಿಡಿದು ಅದನ್ನ ತಣ್ಣಗೆ ಮಾಡಿ ಆ ತರ ಒಂದು ನೀರಿನ ಉತ್ಪಾದನೆ. ಅಂದ್ರೆ ಇದು ಎಷ್ಟೋ ಸಾವಿರಾರು ವರ್ಷಗಳಿಂದಾನೆ ಈ ತರ ಇದೆ. ಅಂದ್ರೆ ಅದು ಕೂಡ ಒಂಥರ ನೀರಿನ ಶುದ್ಧೀಕರಣ, ಅಂದ್ರೆ ಅದರಲ್ಲಿರುವಂತ ಇದನ್ನ ತೆಗಿತೀವಿ, ಇಟ್ಸ್ ನಥಿಂಗ್ ಬಟ್ ಬಟ್ಟೆ ಇಳಿಸಬೇಕೆ ತರನೇ ಅದು. ಸೊ ಅದೇ ತರ ಈಗ ಮಾಡರ್ನ್ ಇದರಲ್ಲಿ ಈಗ ಕೆಲವೊಂದು ಅಯನೈಸರ್ಸ್ ಅಂತ ಅಂದ್ರೆ ಇಂಡಸ್ಟ್ರಿಯಲ್ ಗಡಸು ನೀರನ್ನು ತೆಗಿಬೇಕಾದ್ರೆ ಅಯನ್ ಎಕ್ಸ್ಚೇಂಜರ್ಸ್ ಅಂತ ಬರ್ತವೆ, ಅದ್ರ ಮೂಲಕ ಪಾಸ್ ಮಾಡೋದ್ರಿಂದ ನಾವು ಅದರಲ್ಲಿ ಈ ಗಡಸ್ತನಕ್ಕೆ ಏನು ಕಾರಣಗಳಿದ್ದಾವೆ ಅದನ್ನ ತೆಗಿಲಿಕ್ಕಾಗತ್ತೆ. ಆದ್ರೆ ಅದರಿಂದ ಮೈಕ್ರೋ ಆರ್ಗಾನಿಸಮ್ಸ್ ಆಗ್ಲಿ ಬೇರೆ ನೀರಿನ ಬೇಕಾಗಿರುವಂತ ಕೆಲವೊಂದು ಅದನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಹಂಗಾಗಿ ನಾವೀಗ ಶುದ್ಧೀಕರಣದಲ್ಲಿ ಮುಖ್ಯವಾಗಿ ಒಂದು ಫಾರ್ ದ ಇಂಡಸ್ಟ್ರಿಯಲ್ ಪರ್ಪಸ್, ಇನ್ನೊಂದು ನಮ್ಮ ಕುಡಿಯೋ ಪರ್ಪಸ್. ನಮಗೀಗ ಕುಡಿಯೋ ಪರ್ಪಸ್ ಇದರಲ್ಲಿ ಈಗ ವಾಟರ್ ಪ್ಯೂರಿಫೈಯರ್ಸ್ ಅದನ್ನ ಉಪಯೋಗ ಮಾಡ್ತೀವಿ. ಈ ಕೆಲವು ಕಡೆಗೆ ಈಗ ನೀವು ನೋಡಿರ್ಬೋದು ಈ ಇದ್ದಿಲನ್ನ ಬಳಕೆ ಮಾಡಿಬಿಟ್ಟು, ಅಂದ್ರೆ ಮೊದಲೆಲ್ಲ ವಾಟರ್ ಪ್ಯೂರಿಫೈಯರ್ಸ್ ನಲ್ಲಿ ಇದ್ದಿಲ್ಲಿಂದ ಇರ್ಬೋದು ಅಥವಾ ಜೇಡಿ ಮಣ್ಣಿಂದು, ನಾವೆಲ್ಲ ಸಣ್ಣವರಿದ್ದಾಗ ಒಂದು 30-40 ವರ್ಷಗಳ ಹಿಂದೆಲ್ಲ ಅವಾಗ ಈ ಕೂಡ ಸಿಗ್ತವೆ ಮಾರ್ಕೆಟ್ನಲ್ಲಿ ಜೇಡಿ ಮಣ್ಣಿಂದ ಆದಂತ ಒಂದು ಕ್ಯಾಂಡಲ್ಸ್. ಸೊ ಅದರಿಂದ ಏನಾಗುತ್ತೆ ಅಂದ್ರೆ ಅದು ನೀರನ್ನ ಶುದ್ಧಿ ಮಾಡುತ್ತೆ. ಈವನ್ ಇದ್ದಿಲನ್ನು ಕೂಡ ಈ ಕೂಡ ಬಳಕೆ ಮಾಡ್ತಾರೆ, ಅದನ್ನ ಶುದ್ಧಿ ಆಗತ್ತೆ. ಆದ್ರೆ ಅದರಿಂದ ಮೈಕ್ರೋ ಆರ್ಗಾನಿಸಮ್ಸ್, ಏನು ಸೂಕ್ಷ್ಮಾಣು ಜೀವಿಗಳು ಏನಿದಾವೆ ನೀರಿನಲ್ಲಿ ಇರುವಂತದ್ದು, ಅದನ್ನ ತೆಗಿಲಿಕ್ಕೆ ಆಗೋದಿಲ್ಲ. ಅದೇ ತರ ಈ ಕೆಲವು ಬೇರೆ ರೆಸಿನ್ಸ್ ಅಂತ ಕೂಡ, ಅದು ಕೂಡ ಮಟೀರಿಯಲ್ಸ್, ಅದು ಕೂಡ ದಟ್ ಆಲ್ಸೋ ವರ್ಕ್ಸ್ ವಿತ್ ದ ಎಡ್ಸಾಪ್ಷನ್ ಅಂತ ಹೇಳ್ತೀವಿ. ಅಂದ್ರೆ ಇದ್ದಿಲು ಹೇಗೆ ಹೀರಿಕೊಳ್ಳುವಂತ ಒಂದಿದೆ, ಅದೇ ತರ ಈ ರೆಸಿನ್ ಮಟೀರಿಯಲ್ ಕೂಡ ಅದೇ ತರ ಹೀರಿಕೊಂಡು ಅದನ್ನ ನೀರಿನ ಶುದ್ಧೀಕರಣ. ಆದ್ರೆ ಮೈಕ್ರೋ ಆರ್ಗಾನಿಸಮ್ಸ್ ತೆಗಿಲಿಕ್ಕೆ ಆಗೋದಿಲ್ಲ. ಮೈಕ್ರೋ ಆರ್ಗಾನಿಸಮ್ಸ್ ತೆಗಿಬೇಕಾದ್ರೆ ಈಗ ಮೆಂಬ್ರೇನ್ ಬೇಸ್ಡ್ ಪೊರೆ ತಂತ್ರಜ್ಞಾನ, ಈಗ ನೀವು ಮಾರ್ಕೆಟ್ ಅಲ್ಲಿ ನೋಡಿರ್ತೀರ ಆರ್ಒ ತಂತ್ರಜ್ಞಾನ, ಅದೇ ತರ ಅಲ್ಟ್ರಾ ಫಿಲ್ಟ್ರೇಷನ್ ತಂತ್ರಜ್ಞಾನ, ಅದೇ ತರ ಯುವಿ ಟ್ರೀಟ್ಮೆಂಟ್, ಅದ್ರ ಪ್ರತಿಯೊಂದಕ್ಕೂ ನ್ಯೂನತೆಗಳಿದ್ದಾವೆ, ನಾನು ಹೇಳ್ತೀನಿ ನಿಮ್ಗೆ. ಸೊ ಈ ತರ ಬೇರೆ ಬೇರೆ ಮಾರ್ಕೆಟ್ ನಲ್ಲಿ ಅವೈಲೇಬಲ್ ಇದಾವೆ. ಈಗ ನೀರಿನ ಈ ತರದ ನಾವು ಕ್ಲೀನ್ ಮಾಡಲಿಲ್ಲ ಅಥವಾ ಈ ತಂತ್ರಜ್ಞಾನಗಳನ್ನು ಉಪಯೋಗಿಸಲಿಲ್ಲ ಅಂತ ಹೇಳಿ ಮನುಷ್ಯನ ಮೇಲೆ ಏನು ಪರಿಣಾಮಗಳನ್ನು ಬೀರ್ತದೆ ಇದು? ಈಗ ಸರ್ ಮತ್ತೊಂದು ಏನಾಗಿದೆ ಅಂದ್ರೆ, ಈಗ ನೀರು ಅನ್ನೋದು ಒಂಥರ ಬಿಸ್ನೆಸ್ ತರ ಆಗ್ಬಿಟ್ಟು, ಬಿಸ್ನೆಸ್ಸೇ ಅದು. ಉದಾಹರಣೆಗೆ ಈಗ ಎಲ್ಲರಲ್ಲೂ ಒಂದು, ಈಗ ಎಲ್ಲಿ ಹೋದ್ರೂ ಕೂಡ ಬಾಟಲ್ ನೀರೇ ಕುಡಿಬೇಕಂತ ಅಂತ ಒಂದು, ಅಂದ್ರೆ ಅದು ಶುದ್ಧ ಅಂತ ಹೇಳ್ಕೊಂಡು ಎಲ್ಲರ ತಲೆಯಲ್ಲಿ ಆದ್ರ, ಬಟ್ ಆಕ್ಚುಲಿ ಅದು ಶುದ್ಧ ಹೌದು, ಆದ್ರೆ ಅದನ್ನ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡಿದಾರೆ. ಶುದ್ಧವಾಗಿ ನಿಮ್ಗೆ ಮನೆಯಲ್ಲಿ ಇರುವಂತ ನಿಮ್ಮ ಪರಿಸರದಲ್ಲಿ ಯಾವುದೇ ಸಿಗುವಂತ ನೀರು, ನಿಮ್ಗೆ ಸಿಂಪಲ್ ಆಗಿ ಹೇಳೋದಾದ್ರೆ ಕುದಿಸಿ ಆರಿಸಿ ಕುಡಿಯುವಂತ ನೀರು, ದಟ್ ಈಸ್ ದ ವೆರಿ ಸೇಫೆಸ್ಟ್. ಅದರಲ್ಲಿ ಈಗ ನಿಮ್ಮ ನ್ಯಾಚುರಲ್ ಮಿನರಲ್ಸ್ ಕೂಡ ಇರುತ್ತೆ, ಮೈಕ್ರೋ ಆರ್ಗಾನಿಸಮ್ಸ್ ಏನಾದ್ರು ಇದ್ರೆ ಅದು ಕೂಡ ಡಿಸ್ಟ್ರಾಯ್ ಆಗ್ತದೆ. ಆದ್ರೆ ಅದ್ರ ಜೊತೆಗೆ ನಾನು ಹೇಳಿದ್ನಲ್ಲ, ಈಗ ಅಂದ್ರೆ ಈಗಿನ ಕೆಲವು ಕಳೆದ ಒಂದು 10-15 ವರ್ಷಗಳಲ್ಲಿ ಈ ನೀರು ಮತ್ತೆ ಈ ನಿಮ್ಮ ಕೊಳಚೆ ನೀರು ಎಲ್ಲಿ ಎಲ್ಲೋ ಒಂದ್ ಕಡೆ ಮಿಕ್ಸ್ ಆಗ್ತದೆ ಆ ಪೈಪ್, ಸಂಭವಗಳು ಕಡಿಮೆ ಆದ್ರೂ ಕೂಡ ಇದಾದಾಗ ಅವಾಗ ಏನಾಗುತ್ತೆ, ಕುಡಿಯೋ ನೀರಿನ ಏನು ಪೈಪ್ ನಲ್ಲಿ ಬರುವಂತ ನೀರೇನಿದೆ ಅದು ಕೂಡ ಈ ಸೂಕ್ಷ್ಮಾಣು ಜೀವಿಗಳಿಂದ ಕಲುಷಿತಗೊಂಡು ಅದರಿಂದ ಕೆಲವೊಂದು ಕಾಲೆರಾ ಈ ತರ ಬೇರೆ ಬೇರೆ ಕೆಲವೊಂದು ರೋಗ ರೋಜಿನಿಗಳು ಕಾಯಿಲೆಗಳು ಈ ತರ ಬರ್ತವೆ. ಸೊ ಅದಕ್ಕೆ ನೀವು ಕುದಿಸಿ ಆರಿಸಿದ್ದು ಒಂದು ಒಳ್ಳೇದು, ಇಲ್ಲಾಂದ್ರೆ ನೀವೀಗ ಪೊರೆ ತಂತ್ರಜ್ಞಾನದಿಂದ ಇದು ಬರುತ್ತೆ, ಬೇರೆ ಬೇರೆ ತರದ ಫಿಲ್ಟರ್ಸ್ ಗಳು ಸಿಗ್ತವೆ. ಅದರಲ್ಲಿ ಕೂಡ ನಿಮಗೆ ಪೊರೆ ತಂತ್ರಜ್ಞಾನದಲ್ಲಿ ಎರಡು ವಿಧ ಅಂದ್ರೆ, ಒಂದು ಆರ್ಒ ಟೆಕ್ನಾಲಜಿ ಅಂತ. ಆಕ್ಚುಲಿ ಆರ್ಒ ಟೆಕ್ನಾಲಜಿ ನಮ್ಗೆ ಬೇಡ. 2019ರಲ್ಲಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಕೋರ್ಟ್ ಅವರು, NGT ಏನು ಹೇಳ್ತೀವಲ್ಲ, ಅವರು ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಅಂಡ್ ಫಾರೆಸ್ಟ್ ಅವರಿಗೆ ಒಂದು ನೋಟಿಸ್ ಅನ್ನ ಕಳಿಸಿದ್ದಾರೆ. ನಮ್ಮ ದೇಶದಲ್ಲಿರುವಂತ ಆರ್ಒ ಏನು ವಾಟರ್ ಪ್ಯೂರಿಫೈಯರ್ಸ್ ಅಂದ್ರೆ, ಈಗ ಮುಖ್ಯವಾಗಿ ಶುದ್ಧ ಕುಡಿಯುವ ನೀರಿನ ಘಟಕ ಅಂತ ತುಂಬಾ ಕಡೆಗಿದ್ದಾವೆ. ನೀವು 5 ರೂಪಾಯಿ 10 ರೂಪಾಯಿ ಹಾಕಿದ್ರೆ ನಿಮ್ಗೆ 10 ಲೀಟರ್ 20 ಲೀಟರ್ ಅಂತದನ್ನ, ಅದ್ರ ಜೊತೆಗೆ ಆರ್ಒ ಕುಡಿಯೋ ನೀರನ್ನ ಯಾಕೆ ಇನ್ನೂವರೆಗೆ ಬ್ಯಾನ್ ಮಾಡಲಿಲ್ಲ ಅಂತ ಹೇಳಿ ಅಂದ್ರೆ, ಇಟ್ ಹ್ಯಾಸ್ ಅ ಲಾಟ್ ಆಫ್, ಇದಕ್ಕೆ ತುಂಬಾ ಒಂದು ಹಾನಿಕಾರಕವಾದಂತ ಇದ್ರ ವಿಷಯಗಳು ಕೂಡ ಇದ್ದಾವೆ. ಏನಾಗುತ್ತೆ ಅಂದ್ರೆ, ಈಗ ನಿಮ್ಮ ಆರ್ಒ ತಂತ್ರಜ್ಞಾನದಲ್ಲಿ ನೀವು ಮನೇಲಿ ಕೂಡ ಆರ್ಒ ತಂತ್ರಜ್ಞಾನ ಅದು ಖಂಡಿತ ಶುದ್ಧವಾದದ್ದು, ಆದ್ರೆ ಅದರಲ್ಲಿ ನ್ಯೂನತೆಗಳನ್ನ ಹೇಳ್ತೇನೆ. ಈಗ ನಾವು ಒಂದು 10 ಲೀಟರ್ ನೀರನ್ನ ಅದನ್ನ ಪಾಸ್ ಮಾಡ್ತೀವಿ ಮನೇಲಿ ರೆಸಿಡೆನ್ಶಿಯಲ್ ವಾಟರ್ ಪ್ಯೂರಿಫೈಯರ್ ನಲ್ಲಿ ಆರ್ಒ ತಂತ್ರಜ್ಞಾನದಿರೋದು, ಅದರಲ್ಲಿ ನಿಮ್ಗೆ ಸಿಗುವಂತದ್ದು ಸುಮಾರು 4-5 ಲೀಟರ್ ಅಂದ್ರೆ, ಉಳಿದಿರೋ ಸುಮಾರು 5-5.5 ಲೀಟರ್ ಅಂದ್ರೆ 50-55% ಅದು ಡ್ರೈನ್ ವಾಟರ್ ಆಗ್ಬಿಟ್ಟು ಹೋಗುತ್ತೆ. ಅದನ್ನ ನೆಲ ಕೆಲವು ಕಡೆಗೆಲ್ಲ ಕ್ಲೀನ್ ಮಾಡ್ಲಿಕ್ಕೆ ಬಳಸ್ತಾರೆ, ಕಾನ್ಸಂಟ್ರೇಟೆಡ್ ನೀರ್ ಇರುತ್ತೆ ಅದು, ಅದರಿಂದ ನೆಲದ ಮೇಲೆ ಕೂಡ ಧೂಳು ತರ ಆಗುವಂತ ಸಂಭವಗಳೇ ಇರ್ತದೆ. ಸೊ ಒಂದಂದ್ರೆ ನಿಮ್ಗೆ ನೀರು ವೇಸ್ಟ್ ಆಗ್ತದೆ ಆಲ್ಮೋಸ್ಟ್ 50%. ಎರಡನೇದು ಈ ನೀರಿನಲ್ಲಿ ಇರುವಂತ ನ್ಯಾಚುರಲ್ ನೀರು, ಈಗ ನಮ್ಗೇನು ನೇತ್ರಾವತಿ ನೀರೇ ಹೇಳ್ಬಹುದು, ಅದರಲ್ಲಿ ತುಂಬಾ ವ್ಯಾಲ್ಯೂಯಬಲ್ ಈ ಲವಣಗಳಿದೆ, ಮಿನರಲ್ಸ್. ನಾವು ಏನ್ ಮಾಡ್ತೀವಿ, ಆರ್ಒ ಇದರಲ್ಲಿ ಪಾಸ್ ಮಾಡಿ ಪ್ಯೂರಿಫಿಕೇಶನ್ ಪ್ಯೂರಿಫೈ ಆಗ್ಬೇಕಂತ ಹೇಳಿ ಆ ಒಂದು ಧಾವಂತದಲ್ಲಿ ಇದರಲ್ಲಿ ಇರುವಂತ ನಮ್ಗೆ ಅತಿ ಉಪಯುಕ್ತವಾದಂತ ಮಿನರಲ್ಸ್ಗಳ ಕೂಡ ತೆಗೆದ್ಬಿಡ್ತೀವಿ ನಾವು. ಹಂಗಾಗಿ ಏನಾಗ್ತದೆ, ಈ ಟೋಟಲ್ ಡಿಸಾಲ್ವ್ ಸಾಲಿಡ್ TDS ವ್ಯಾಲ್ಯೂ ಏನ್ ಹೇಳಿದೆ, ಸುಮಾರು ಈ ಆರ್ಒದಲ್ಲಿ ಹಾಕೋದ್ರಿಂದ ನಿಮ್ದು 30-40 ಅಥವಾ 20 ಈ ತರ ಬಂದ್ಬಿಡತ್ತೆ PPM. ವಿಶ್ವ ಆರೋಗ್ಯ ಸಂಸ್ಥೆ ಏನ್ ಹೇಳುತ್ತೆ, ಅಪ್ಟು 500-550 ಇದ್ರು ಕೂಡ ಕುಡಿಬಹುದು ಅಂತ. ಆದ್ರೆ ನಾವು ಇದನ್ನ ಮಿನರಲ್ಸ್ ತೆಗಿತಾ ಇದ್ದೀವಿ. ಸೊ ಇಟ್ಸ್ ಎ ಗ್ರೇಟ್ ಲಾಸ್ ಫಾರ್ ಆಲ್ ಆಫ್ ಅಸ್. ಇನ್ನೊಂದು ಆರ್ಒ ಈ ಮೆಂಬ್ರೇನ್ಸ್ ಪೊರೆಗಳು ಕೆಲಸ ಮಾಡ್ಲಿಕ್ಕೆ ಕಾರ್ಯಕ್ಷಮತೆ ಮಾಡ್ಲಿಕ್ಕೆ ಹೆಚ್ಚಿನ ಪ್ರೆಷರ್ ಬೇಕಾಗತ್ತೆ, ಅಂದ್ರೆ ಎನರ್ಜಿ. ಸೊ ಅಗೇನ್ ಲಾಸ್ ಆಫ್ ಎನರ್ಜಿ ಕಡೆಗೆ. ಅದ್ರ ಜೊತೆಗೆ ನಾವೀಗ ಇದನ್ನ ತೆಗೆಯೋದ್ರಿಂದ, ಮಿನರಲ್ಸ್ ಗಳನ್ನ ಲವಣಗಳನ್ನ ತೆಗೆಯೋದ್ರಿಂದ ಇದ್ರ PH, ನ್ಯಾಚುರಲ್ ನೀರಿನ ಪಿ ಎಚ್ ಏನಿರುತ್ತೆ, ಸಾಧಾರಣ 7 ನ್ಯೂಟ್ರಲ್ ಇರುತ್ತೆ. ಇದೇನಾಗ್ತದೆ, ಪಿ ಎಚ್ ಕಡಿಮೆ ಆಯಿತು ಅಂದರೆ ಅರೌಂಡ್ ಇಟ್ ವಿಲ್ ಕಮ್ ಟು 6 to 6.5, ಅಂದರೆ ಆ್ಯಸಿಡಿಕ್ ನೀರಾಗುತ್ತೆ ಅದು. ಸೊ ದಿಸ್ ಆಲ್ಸೋ ಪ್ರಾಬಬ್ಲಿ ಒನ್ ಆಫ್ ದ ರೀಸನ್. ಅಂದರೆ ಈಗ ಕೆಲವು ಲಾಂಗ್ ಟರ್ಮ್ ಕೆಲವರೆಲ್ಲ ಆರ್ ಓ ನೀರೇ ಕುಡಿತಾರೆ, ಅದರಿಂದ ಈ ಬೋನ್ಸ್ ಮೂಳೆಗಳಿಗೆ ಸಂಬಂಧಪಟ್ಟಿದ್ದಾಗಲಿ ಅಥವಾ ಬೇರೆ ಕೆಲವೊಂದು ಹೆಲ್ತ್ ರಿಲೇಟೆಡ್ ಡಿಸಾರ್ಡರ್ಸ್ಗೆ ಪ್ರಾಬಬ್ಲಿ ದಿಸ್ ಇಸ್ ಒನ್ ಆಫ್ ದ ರೀಸನ್. ಅದರ ಬಗ್ಗೆ ನೀಟಾದಂಥ ಸ್ಟಡಿಗಳು ಆಗಬೇಕು. ಆದರೆ ಖಂಡಿತವಾಗಿ ಕೂಡ ವಿಶ್ವದಲ್ಲಿ ನೀವು ಯಾವುದೇ ವಿಜ್ಞಾನಿಗಳನ್ನು ಕೇಳಿದರೂ ಕೂಡ ಕಂಟಿನ್ಯೂಸ್ ಆಗಿ ಆರ್ ಓ ವಾಟರ್ನ ಕುಡಿಯೋದು ಇಟ್ಸ್ ನಾಟ್ ಗುಡ್ ಫಾರ್ ದ ಹೆಲ್ತ್. ಹಾಗಿದ್ರೆ ನಾವು ಈಗ ಬಳಸುವಂತಹ ಬೇರೆ ತಂತ್ರಜ್ಞಾನ ಯಾವುದು? ಬೇರೆದು ಈಗ ನಿಮಗೆ ಅದರ ಜೊತೆಗೆ ಪೊರೆ ತಂತ್ರಜ್ಞಾನದಲ್ಲೇ ಅದು ಈಗ ಆರ್ ಓ ಜೊತೆಗೆ ಇನ್ನೊಂದು ಅಲ್ಟ್ರಾ ಫಿಲ್ಟ್ರೇಷನ್ ಅಂತ ಬರ್ತದೆ, ಯು ಎಫ್ ಮೆಂಬ್ರೇನ್ ಅಂತ ಹೇಳ್ತದೆ, ಅದು ಕೂಡ ಮಾರ್ಕೆಟ್ನಲ್ಲಿ ಪ್ರಚಲಿತದಲ್ಲಿದೆ. ಇದರಲ್ಲಿ ಅಡ್ವಾಂಟೇಜಸ್ ಏನಪ್ಪ ಅಂತ ಹೇಳಿದ್ರೆ, ನೀವು ನೀರನ್ನು ಪಾಸ್ ಮಾಡಿದಾಗ ಆರ್ ಓದಿಂದ ಹೇಗೆ ಸೂಕ್ಷ್ಮಾಣು ಜೀವಿಗಳನ್ನು ತೆಗೆಯುತ್ತೋ ಅದೇ ಥರ ಅಲ್ಟ್ರಾ ಫಿಲ್ಟ್ರೇಷನ್ ಕೂಡ ತೆಗೆಯುತ್ತೆ. ಸೊ ಸೂಕ್ಷ್ಮಾಣು ಜೀವಿಗಳನ್ನು ಸಂಪೂರ್ಣವಾಗಿ ಅಂದರೆ 99.9% ಅಂತ ಹೇಳ್ತೀವಿ ಅಲ್ಲಿ ತನಕ ತೆಗಿಬೋದು. ಇನ್ನೊಂದು ಮುಖ್ಯವಾದಂಥ ಒಂದು ಬೆನಿಫಿಟ್ ಅಂದರೆ ನೀರಿನಲ್ಲಿರುವಂಥ ಯಾವುದೇ ಲವಣಗಳು ನಾಶ ಆಗೋದಿಲ್ಲ ಅಥವಾ ಅಂದರೆ ಹೋಗೋದಿಲ್ಲ, ಅದು ಲವಣಗಳು ನೀರ ಜೊತೆನೆ ಬರ್ತವೆ. ಅಂದರೆ ಇದರಲ್ಲಿ ಅಲ್ಟ್ರಾ ಫಿಲ್ಟ್ರೇಷನಲ್ಲಿ ಪೊರೆಗಳ ಸೈಜ್ ಏನಿದೆ ಸ್ವಲ್ಪ ಲಾರ್ಜ್ ಇದೆ, ಹಾಗಾಗಿ ಇದು ಸೂಕ್ಷ್ಮಾಣು ಜೀವಿಗಳನ್ನು ತಡೆಯುತ್ತೆ. ಆದರೆ ಈ ನೀರಿನಲ್ಲಿ ಕರಗಿರುವಂಥ ಲವಣಗಳು ಏನಿದೆ ಅದು ಆರ್ಓದಲ್ಲಿ ಪಾಸ್ ಆಗುವಂಥದ್ದು, ಆರ್ಓದಲ್ಲಿ ಪಾಸ್ ಆಗೋದಿಲ್ಲ ಅದು, ಆದರೆ ಇದರಲ್ಲಿ ಪಾಸ್ ಆಗಿ ಬರ್ತದೆ. ಹಾಗಾಗಿ ನಮಗೆ ಲವಣಗಳು ಏನು ನ್ಯಾಚುರಲ್ ನೀರಿದೆ ಅದು ಸಿಗುತ್ತೆ. ಆ್ಯಂಡ್ ಮತ್ತೊಂದು ಅಡ್ವಾಂಟೇಜ್ ಅಂದರೆ ತುಂಬ ಪ್ರೆಷರ್ ಕಡಿಮೆ ಪ್ರೆಷರಿಗೆ ಈವನ್ ಗುರುತ್ವಾಕರ್ಷಣ ಬಲದಿಂದ ಕಾರ್ಯಕ್ಷಮತೆಯನ್ನು ಮಾಡುವಂಥ ಈ ಅಲ್ಟ್ರಾ ಫಿಲ್ಟ್ರೇಷನ್ ಮೆಂಬ್ರೇನ್ಸ್ ಅಂಥ ಫಿಲ್ಟರ್ಸ್ ಕೂಡ ಈಗ ಮಾರ್ಕೆಟಲ್ಲಿ ಪ್ರಚಲಿತದಲ್ಲಿ ಇದ್ದಾವೆ. ಈಗ ಮುಖ್ಯವಾಗಿ ನೀವು ಇದೇ ವಿಷಯದಲ್ಲಿ ಸಂಶೋಧನೆ ಮಾಡ್ತಾ ಇದ್ದೀರಾ? ಹೌದು. ಈ ನಿಮ್ಮ ಸಂಶೋಧನೆಯಲ್ಲಿ ಏನು ನೀವು ಗಮನದಲ್ಲಿರುವಂಥ ವಿಷಯಗಳನ್ನು ಕಂಡುಹುಡುಕಿದ್ದೀರಾ? ಅದೇ ಒಂದೀಗ ಈ ಡಿಸಾಲಿನೇಷನ್ ಬಗ್ಗೆ, ಸಮುದ್ರದ ನೀರಿನಲ್ಲಿ ಇರುವಂಥ ಏನು ಲವಣಾಂಶ ಇದೆ ಅದನ್ನು ತೆಗೆಯೋ ಬಗ್ಗೆ, ಅದ್ರ ಬಗ್ಗೆ ಕೂಡ ನಾವು ಇದನ್ನು ಮಾಡ್ತಾ ಇದ್ದೀವಿ. ಅದು ಆರ್ ಓ ಮೆಂಬ್ರೇನ್ಸ್ ನಾವು ಕೂಡ ಅದರ ಆರ್ ಓ ಮೆಂಬ್ರೇನ್ಸ್ ಮೇಲೆ ಮಾಡ್ತಾ ಇದ್ದೀವಿ. ಆದರೆ ಹೆಚ್ಚು ನಮ್ಮ ಕೆಲಸ ಇದ್ರ ಮೇಲೆ ಅಲ್ಟ್ರಾ ಫಿಲ್ಟ್ರೇಷನ್ ಮೆಂಬ್ರೇನ್ಸ್ ಮೇಲೆ. ಅದರಲ್ಲಿ ನಾವೀಗ ಮುಖ್ಯವಾಗಿ ನೀರಿನಲ್ಲಿರುವಂಥ ಪರ್ಟಿಕ್ಯುಲರ್ ಇಂಡಸ್ಟ್ರಿಯಲ್ ವಾಟರ್ ಮೇಲೆ ಏನು ಬೇರೆ ಬೇರೆ ಥರದ ಈ ಡೈಸ್ ಹೇಳ್ತೀವಿ, ಡೈ ಮಾಲಿಕ್ಯುಲ್ ಅಂದರೆ ಕಲರಿಂಗ್ ಇಂಡಸ್ಟ್ರಿ, ಪೇಂಟ್ ಇಂಡಸ್ಟ್ರಿ, ಅದ್ರ ಕಡೆಯಿಂದ ಡೈಗಳು ತುಂಬ ಇದು ನೀರಿನಲ್ಲಿ ಬಂದುಬಿಟ್ಟು ಅದು ಒಂದ್ಸಲ ನದಿ ನೀರನ್ನು ಅಥವಾ ಸೇರಿದ ನಂತರ ಇನ್ನೂ ಅಷ್ಟು ಮಲಿನ ಮಾಡಿಬಿಟ್ಟು ಅದು ರಾಸಾಯನಿಕ, ಅದು ಇನ್ನಷ್ಟು ಕೆಟ್ಟ ಪರಿಣಾಮವನ್ನು ಉಂಟು ಮಾಡ್ತದೆ. ಸೊ ಹಂಗಾಗಿ ಅದನ್ನು ಒಂದು ಇಫೆಕ್ಟಿವ್ ಆಗಿ ತೆಗೆಯುವಂಥದ್ದು ದಟ್ಸ್ ಅ ವೆರಿ ಇಂಪಾರ್ಟೆಂಟ್. ಅದರಲ್ಲಿ ನಾವು ಸುಮಾರು 99.8-99.9% ಅಲ್ಲಿ ತನಕ ಇದನ್ನು ತೆಗೆದಿದ್ದೀವಿ. ಜೊತೆಗೆ ನೀರಿನಲ್ಲಿರುವಂಥ ಆರ್ಸನಿಕ್ ಇನ್ನೊಂದು, ನಮ್ಮಲ್ಲಿ ಸದ್ಯ ಅಂಥ ಒಂದು ತೊಂದರೆ ಇಲ್ಲ, ಆದರೆ ನಿಮ್ಮ ಬಾಂಗ್ಲಾದೇಶ, ವೆಸ್ಟ್ ಬೆಂಗಾಲ್, ನಾರ್ತ್ ಈಸ್ಟ್ ಕೆಲವು ಕಡೆಗೆಲ್ಲ ಕುಡಿಯೋ ನೀರಿನಲ್ಲಿ ಆರ್ಸನಿಕ್ ಕಂಟೆಂಟ್ ತುಂಬ ಇದೆ. ಅದು ಕೂಡ ತುಂಬ ದೇಹದ ಮೇಲೆ ಕ್ಯಾನ್ಸರ್ನಂಥ ಕೆಲವೊಂದು ದುಷ್ಪರಿಣಾಮವನ್ನು ಉಂಟು ಮಾಡ್ತದೆ. ಜೊತೆಗೆ ಲೆಡ್ ಮತ್ತು ಕ್ಯಾಡ್ಮಿಯಮ್, ಮರ್ಕ್ಯೂರಿ, ಕ್ರೋಮಿಯಮ್ ಮತ್ತು ಅದ್ರ ಜೊತೆಗೆ ಈಗ ಮೈಕ್ರೋಪ್ಲಾಸ್ಟಿಕ್ ಅಂತ ಇನ್ನೊಂದು, ಅಂದರೆ ಪ್ಲಾಸ್ಟಿಕ್ನ ಅತಿಯಾದ ಬಳಕೆಯಿಂದ ಅಂದರೆ ಅಲ್ಟಿಮೇಟ್ಲಿ ಪ್ಲಾಸ್ಟಿಕ್ ಎಲ್ಲ ಏನು ಎಸಿತಾರೆ ನೀರಿನಲ್ಲೇ ಬಂದ್ಬಿಡತ್ತೆ. ಸಮುದ್ರದ ನೀರು ಇರ್ಬೋದು ಅಥವಾ ನಿಮ್ಮ ನದಿಯಲ್ಲಿ ನೀರು, ಅದರಲ್ಲಿ ಈಗ ಒಂದು ಕಳವಳಕಾರ ಸಂಗತಿ ಅಂದರೆ ಮೈಕ್ರೋಪ್ಲಾಸ್ಟಿಕ್. ಇದ್ರ ಬಗ್ಗೆ ಹೆಚ್ಚಿನ ಒಂದು ದೇಹದ ಮೇಲೆ ಯಾವ ಕೆಟ್ಟ ಪರಿಣಾಮ ಬೀರತ್ತೆ ಅಂತ ಸ್ಟಡೀಸ್ ಎಲ್ಲ ಇನ್ನೂ ಆಗಿಲ್ಲ, ಆಗ್ತಾ ಇದ್ದಾವೆ. ಆದರೆ ಅದು ಮೈಕ್ರೋಪ್ಲಾಸ್ಟಿಕ್ ಆಲ್ಸೋ ಅದು ಕೂಡ ಒಳ್ಳೆಯದಲ್ಲ, ಅದನ್ನು ಕೂಡ ತೆಗೆಯುವಂಥದ್ದು ಅದರ ಮೇಲೆ ನಾವು ಕೆಲಸನ ಮಾಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಕೂಡ ಜನರು ಕುಡಿಲಿಕ್ಕೆ ಬಳಸ್ತಾರೆ ಮತ್ತು ಅವರ ಬೇರೆ ಕೆಲಸ ಕಾರ್ಯಗಳಿಗೆ, ಕೃಷಿಗೆ ಕೂಡ ಬಳಸ್ತಾರೆ. ಹೌದು. ಅಂಥ ಸಂದರ್ಭದಲ್ಲಿ ನೀರಿನ ಶುದ್ಧೀಕರಣ ಮಾಡಲಿಕ್ಕೆ ಏನಾದರೂ ಕೂಡ ಅವಕಾಶಗಳಿದ್ದಾವ? ಹಾಗೆ ಇದರಲ್ಲಿ ಈಗ ಬಾವಿಗಳಲ್ಲಿ ಅಂದರೆ ಮುಖ್ಯ ಜಲಸಂಪನ್ಮೂಲಗಳು ನದಿ ಅಥವಾ ಬಾವಿ ಇರ್ಬೋದು. ಈಗ ಬಾವಿ ಹೆಚ್ಚಿನ ಸಾಮಾನ್ಯವಾಗಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಪ್ರತಿಯೊಂದು ಮನೆಯವರಿಗೆ ಕೂಡ ಒಂದು ಬಾವಿ ಥರ ಇದ್ದೇ ಇರುತ್ತೆ. ಸೊ ಅಂಥ ಕಡೆಗೆ ಅಂದರೆ ಮತ್ತೊಂದು ಅಂದರೆ ಹತ್ರ ಹತ್ರ ಮನೆ ಇದ್ದು ಓಪನ್ ಏನು ಹೇಳ್ತೀವಿ ನಾವು ಡ್ರೈನೇಜ್ ಎಲ್ಲ ಆದರೆ ಆವಾಗ ಆ ನೀರು ಬಾವಿಗೆ ಸೇರಿ ಅದು ಕಲುಷಿತಗೊಳ್ಳುವಂಥ ಸಂಭವಗಳಿರ್ತವೆ. ಆದರೆ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಶೌಚಾಲಯಗಳನ್ನು ದೂರ ಮಾಡಿರ್ತಾರೆ ಅಥವಾ ಅಂಥದ್ದು, ಆದರೆ ಹತ್ರ ಆದರೆ ಮಾತ್ರ ಅದು ಮಲಿನ ಆಗುವಂಥ ಚಾನ್ಸ್ ಇರುತ್ತೆ. ಅಂಥ ಸಂದರ್ಭದಲ್ಲಿ ಈಗ ಪೊಟ್ಯಾಷಿಯಂ ಪರ್ಮಾಂಗ್ನೇಟ್ ಇರ್ಬೋದು, ಅಂದರೆ ನೀರಿನ ಪ್ರಮಾಣ ಎಷ್ಟಿದೆ ಅದ್ರ ಮೇಲಿಂದ ನಾವು ಹಾಕಬೇಕಾಗತ್ತೆ. ಸ್ವಲ್ಪ ಪೊಟ್ಯಾಷಿಯಂ ಪರ್ಮಾಂಗ್ನೇಟನ್ನು ನೀರಿನಲ್ಲಿ ಕರಗಿಸ್ಬಿಟ್ಟು ಅದನ್ನು ಹಾಕ್ಬೋದು ಅಥವಾ ಕೆಲವು ಕಡೆಗೆ ಈಗ ಸುಣ್ಣನ ಕೂಡ ಹಾಕ್ಬೋದು, ಆ ಇದರಲ್ಲಿ ಕೂಡ ಹಾಕ್ತಾರೆ. ಇಲ್ಲಾಂದರೆ ನಿಮಗೆ ಬ್ಲೀಚಿಂಗ್ ಪೌಡ್ರ್ ಕೂಡ ಆ ಇದನ್ನು ಕೂಡ ಹಾಕಿ ಮಾಡ್ಬೋದು. ಅಥವಾ ನಾವು ಇನ್ನೂ ಅಡ್ವಾನ್ಸ್ ಇದರಲ್ಲಿ ಹೇಳೋದಾದರೆ, ಈಗ ಅದನ್ನು ಕೂಡ ವಿಶ್ವ ಆರೋಗ್ಯ ಸಂಸ್ಥೆಯವರು ರೆಕಮೆಂಡೇಷನ್ ಕೂಡ ಮಾಡಿದ್ದಾರೆ, ಎನ್ ಎ ಡಿ ಸಿ ಸಿ ಅಂತೇಳಿ ಟ್ಯಾಬ್ಲೆಟ್ಸ್, ಸೋಡಿಯಂ ಡೈಕ್ಲೋರೋ ಐಸೋಸೈನೈರೇಟ್ ಅಂತೇಳಿ, ಅದು ಅಮೆಜಾನ್ ಇದರಲ್ಲಿ ಸಿಗುತ್ತೆ, ಲೋಕಲ್ ಇದರಲ್ಲಿ ನಾನು ಎಲ್ಲೂ ನೋಡಿಲ್ಲ, ಅಮೆಜಾನ್ನಲ್ಲಿ ಸಿಗುತ್ತೆ ಅದು ಎನ್ ಎ ಡಿ ಸಿ ಸಿ ಟ್ಯಾಬ್ಲೆಟ್ ಅಂತ. ಅದನ್ನು ಡಬ್ಲ್ಯೂ ಎಚ್ ಎನ್ ಅವರು ಕೂಡ ರೆಕಮೆಂಡ್ ಮಾಡಿದ್ದಾರೆ. ಈವನ್ ನಾವು ಕೋವಿಡ್ ಟೈಮಲ್ಲಿ ಅದನ್ನು ಸ್ಪ್ರೇ ಮಾಡಲಿಕ್ಕೆ ಇದಕ್ಕೆ ಕೂಡ ನಾವು ಫ್ಯೂಮಿಗೆಂಟ್ ಆಗಿ ಕೂಡ ಇದನ್ನು ಬಳಕೆ ಮಾಡಿದ್ದೀವಿ. ಅದನ್ನು ಮನುಷ್ಯನ ಮೇಲೆ ಯಾವುದೇ ಕೆಟ್ಟ ಪರಿಣಾಮ ಇಲ್ಲ ಅದರದ್ದು, ಬಟ್ ಮೈಕ್ರೋಬ್ಸನ್ನು ತುಂಬ ಇಫೆಕ್ಟಿವ್ ಆಗಿ ಅದು ಬ್ಲೀಚಿಂಗ್ ಪೌಡರ್ಗಿಂತ ಹೆಚ್ಚಿನ ಒಂದು ಪರಿಣಾಮಕಾರಿಯಾಗಿ ಅದು ಕೆಲಸ ಮಾಡುತ್ತೆ. ಸೊ ಅಂಥ ಒಂದು ಎರಡು ಟ್ಯಾಬ್ಲೆಟ್ಸು ಅಂದರೆ ನೀರಿನಲ್ಲಿ ಈಗ ನಾವು ಅದು ನೀರು ಕಲುಷಿತ ಮಲಿನ ಆಗೋ ತನಕ ವೇಟ್ ಮಾಡಬೇಕಂತೇನಿಲ್ಲ, ಅಂದರೆ ಮೈಕ್ರೋಬ್ ಬಂದು ಅದರಿಂದ ಮತ್ತೆ ಡಿಸೆಂಟ್ರಿ ಇಂಥವೆಲ್ಲ ಅಲ್ಲಿ ತನಕ ವೇಟ್ ಮಾಡ್ಬೇಕಂತೇನಿಲ್ಲ. ಎರಡು ತಿಂಗಳಿಗೆ ಒಂದ್ಸಲನೋ ಈ ಪೊಟ್ಯಾಷಿಯಂ ಪರ್ಮಾಂಗ್ನೇಟೋ ಅಥವಾ ಎನ್ ಎ ಡಿ ಸಿ ಸಿನೋ ಅಥವಾ ಸುಣ್ಣನೋ ಇದನ್ನ ಸ್ವಲ್ಪ ಪ್ರತಿ ಒಂದು ಕ್ರಮ ಇಟ್ಕೊಂಡ್ರೆ ಅದು ಒಂದು ಅಟ್ ಲೀಸ್ಟ್ ನಮಗೆ ಸೂಕ್ಷ್ಮಾಣುಜೀವಿಗಳಿಂದ ನಾವು ಸೇಫ್ ಆಗಿ ಇರ್ಬೋದು. ಮತ್ತೆ ಈಗ ಇಂಡಸ್ಟ್ರಿಗಳು ಯಾವುದೇ ಹತ್ತಿರದಲ್ಲಿ ಇಲ್ಲದೆ ಇರೋದ್ರಿಂದ ಅಂತ ಒಂದು ಬಾವಿ ನೀರು ಕಾಂಟಾಮಿನೇಟ್ ಆಗುವಂಥ ಚಾನ್ಸಸ್ ತುಂಬಾ ಕಡಿಮೆ ಇರ್ತದೆ. ಆದರೆ ಸಮೀಪದಲ್ಲಿ ಯಾವ್ದಾದ್ರು ಇಂಡಸ್ಟ್ರಿ ಇದ್ರೆ ಅದು ಡೆಫಿನೆಟ್ಲಿ ಕಲುಷಿತ ಆಗುವಂತ ಸಂಭವಗಳಿರ್ತವೆ. ಈಗ ನೀರು ಶುದ್ಧ ಮಾಡಿದ್ದೇವೆ ಅಂತ ತಿಳ್ಕೊಂಡಿರ್ತೇವೆ, ಆದರೆ ನೀರು ಪೂರ್ತಿಯಾಗಿ ಶುದ್ಧ ಆಗಿದೆಯಾ ಅಂತ ನಮ್ಗೆ ಗೊತ್ತಾಗುದೇ? ಬರಿಗಣ್ಣಲ್ಲಿ ನೋಡಿದಾಗ ಎಲ್ಲ ನೀರು ಒಂದೇ ತರ, ನಾವೀಗ ಗ್ಲಾಸ್ನಲ್ಲಿ ಹಾಕಿದಾಗ ಟ್ರಾನ್ಸ್ಪರೆಂಟೆ, ಆದ್ರೆ ಅದರಲ್ಲಿ ಈ ಲವಣಾಂಶಗಳು ಕರಗಿರ್ತವೆ. ಈಗ ನಾನು ಹೇಳಿದೆ ಆರ್ಸೆನಿಕ್, ಈಗ ಆರ್ಸೆನಿಕ್ ನೀರಿನಲ್ಲಿ ಇದ್ರೆ ಅದು ಕಲರ್ ಏನು ಚೇಂಜ್ ಆಗುದಿಲ್ಲ, ಅದು ಸೇಮ್ ಕಲರ್ಲೆಸ್ ಆಗೇ ಇರ್ತದೆ. ಇವೆಲ್ಲ ಅಥವಾ ಈಗ ಯಾವುದಾದ್ರು ಈಕೊಲೈನ್ ಅಂತ ಬೇರೆ ಯಾವುದಾದ್ರು ಹಾನಿಕಾರಕವಾದಂತ ಬ್ಯಾಕ್ಟೀರಿಯಾಗಳಿದ್ರೆ ಬರಿಗಣ್ಣೆ ಕಾಣೋದಿಲ್ಲ. ಇದಕ್ಕೆ ಬೇಕಾಗಂದ್ರೆ ನೀರು ಸಮೀಪದಲ್ಲಿರುವಂತ ಎನ್ ಎ ಬಿ ಎಲ್ ಎಕ್ರೆಡಿಟ್ ಆಗಿರುವಂತ ಪ್ರಯೋಗಾಲಯಗಳಿರ್ತವೆ, ಅಲ್ಲಿ ಒಯ್ದುಬಿಟ್ಟು ಟೆಸ್ಟಿಂಗ್ ಅನ್ನ ಇದು ಮಾಡೋದ್ರಿಂದ ನಿಮ್ಗೊಂದು 2-3 ದಿನದಲ್ಲಿ ರಿಪೋರ್ಟ್ ಸಿಗತ್ತೆ. ಅಂದ್ರೆ ಕುಡಿಲಿಕ್ಕೆ ಯೋಗ್ಯವಾಗಿರುವಂತ ಇದರಲ್ಲಿ ಇದೆಯಾ ಇಲ್ಲ ಅಂತೇಳಿ ಒಂದು ಗೊತ್ತಾಗತ್ತೆ. ಸೊ ಆ ಥರ ಅಟ್ಲೀಸ್ಟ್ ವರ್ಷದಲ್ಲಿ 1-2 ಸಲ ಮಾಡ್ತಾ ಇರುವಂಥದ್ದು ಅಂದರೆ ಒಂದು ಪ್ರಿಕಾಷನರಿ ಆಗಿ ಮಾಡೋದು ಒಳ್ಳೆಯದು. ಈಗ ನೀವು ಹೇಳಿದ್ರಿ ನೀರು ಶುದ್ಧೀಕರಣಕ್ಕೆ ಮೆಂಬ್ರೇನ್ ತಂತ್ರಜ್ಞಾನವನ್ನು ಬಳಸ್ಬೋದು, ಬೇರೆ ಬೇರೆ ತಂತ್ರಜ್ಞಾನಗಳನ್ನು ಬಳಸ್ಬೋದು. ಹೌದು, ಸಾಮಾನ್ಯವಾಗಿ ನಾವು ಹೇಳುದಿದ್ರೆ ಮನೆಯಲ್ಲೇ ನಮಗೆ ಹೆಚ್ಚು ಖರ್ಚಿಲ್ಲದೆ ಇದನ್ನ ಮಾಡಬೇಕು ಅಂತ ಇದ್ರೆ ಹೇಗೆ ಮಾಡಬಹುದು? ಅದೇ ಸರ್, ಒಂದೀಗ ನೀವು ಕುದಿಸಿ ಆರಿಸುವಂತದ್ದು ಒಂದು ಸುಲಭ ಮತ್ತು ಅತ್ಯಂತ ಉತ್ತಮವಾದಂತ ವಿಧಾನ ಅದು. ಇನ್ನೊಂದು ಇದರಲ್ಲಿ ಈಗ ನಿಮ್ಮ ಮಳೆಗಾಲದಲ್ಲೆಲ್ಲ ಈಗ ಕೆಲವು ಸಲ ನೀರಿನಲ್ಲಿ ಸ್ವಲ್ಪ ಕೆಂಪು ಬಣ್ಣ ಥರ ಇರ್ತದೆ ನೀರು, ಕೆಲವು ಕಡೆ ಆಗ್ತದೆ ಈವನ್ ಇದರಲ್ಲಿ ಬರುವಂಥದ್ದು. ಅಂಥದಕ್ಕೆಲ್ಲ ನೀವಾಗಿ ನಾವೇ ಸಿಂಪಲ್ಲಾಗಿ ಕೆಲವು ಇದನ್ನು ಡೆವಲಪ್ ಮಾಡ್ಕೋಬೋದು. ಅಂದರೆ ಈ ಇದ್ದಿಲಲ್ಲಿ ಕೂಡ ನಾರ್ಮಲಿ ಇದ್ದಿಲು ಹೇಳೋದಿಲ್ಲ ನಾನು, ಆಕ್ಟಿವೇಟೆಡ್ ಚಾರ್ಕೋಲ್ ಅಂತ ಸಿಗುತ್ತೆ, ಅಂದರೆ ಅದರ ಎಫಿಷಿಯನ್ಸಿ ಇನ್ನೂ ಜಾಸ್ತಿ. ಹಾಂ, ಅಂಥದ್ದು ನೀವು ಒಂದು ಬಕೆಟ್ನಲ್ಲಿ ಅದನ್ನು ಹಾಕ್ಬೋದು, ಮತ್ತು ಆ ಬಕೆಟ್ ಅದಕ್ಕೆ ಕೆಲವು ರಂಧ್ರಗಳನ್ನು ಮಾಡಿ ಅಂದರೆ ಅದ್ರ ಮೂಲಕ ಪಾಸ್ ಆದ ನಂತರ ನಿಮಗ ಈ ಹೊಯ್ಗೆ ಸ್ಯಾಂಡ್ ಏನು ಹೇಳ್ತೀವಿ, ಒಳ್ಳೆ ಸ್ಯಾಂಡ್ ಬೇರೆ ಬೇರೆ ಕ್ವಾಲಿಟಿ ಸಿಗುತ್ತೆ, ಒಳ್ಳೆ ಸ್ಯಾಂಡ್ ಇನ್ನೊಂದು ಬಕೆಟ್ನಲ್ಲಿ. ಸೊ ಈ ಥರ ನೀವೀಗ 2-3 ಲೇಯರ್ಗಳ ಮೂಲಕ ಪಾಸ್ ಮಾಡಿ ಆನಂತರ ನೀವು ಇದು ಮಾಡೋದ್ರಿಂದ ಅದರಲ್ಲಿ ನೀರಲ್ಲಿರುವಂಥ ಏನು ಈಗ ಮಣ್ಣು ಅಥವಾ ಧೂಳು ಅಥವಾ ಈ ಏನಾದರೂ ತೇಲಾಡುವಂಥ ವಸ್ತುಗಳು ಅಥವಾ ಈಗ ಕೆಲವು ಕೆಮಿಕಲ್ಸ್ಗಳ ಈ ಆಕ್ಟಿವೇಟೆಡ್ ಚಾರ್ಕೋಲಿಂದ ಅದನ್ನು ತೆಗಿಬೋದು. ಆದರೆ ಇದರಲ್ಲಿ ಸೂಕ್ಷ್ಮಾಣುಜೀವಿಗಳನ್ನು ಮಾತ್ರ ತೆಗಿಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಕುದಿಸುವಂತ ಕುದಿಸುವಂಥದ್ದು ಅಥವಾ ಯಾವುದಾದ್ರೂ ಅಲ್ಟ್ರಾ ಫಿಲ್ಟ್ರೇಷನ್ ತಂತ್ರಜ್ಞಾನವನ್ನು ಬಳಕೆ ಮಾಡ್ಬೋದು. ಈಗ ಸರ್, ಇನ್ನೊಂದು ಮಾರ್ಕೆಟ್ನಲ್ಲಿ ಕೆಲವು ಫಿಲ್ಟರ್ಸ್ ಯು ವಿ ಟೆಕ್ನಾಲಜಿ ಹೇಳ್ತಾರೆ, ಅಲ್ಟ್ರಾ ವೈಲೆಟ್, ಆದರೆ ಅದನ್ನು ಕೂಡ ನಾನು ಕೂಡ ಮೊದಲೇ ತುಂಬ ಈ ಕೆಲವು ಒಂದು ತುಂಬ ಬ್ರ್ಯಾಂಡೆಡ್ ಕಂಪ್ನಿಯವರು ಬಂದು ನನಗೆ ತುಂಬ ಇದು ಮಾಡ್ತಾ ಇದ್ರು, ನಿಮ್ಗೆ ತಗೊಳ್ಳಿ ತಗೊಳ್ಳಿ ತಗೊಳ್ಳಿ ಅಂತ. ಮತ್ತು ನಾನು ಅವ್ರಿಗೆ ಚಾಲೆಂಜ್ ಕೂಡ ಹಾಕಿದೆ, ಅಂದರೆ ಈಗ ಅಲ್ಟ್ರಾ ವೈಲೆಟ್ನಲ್ಲಿ ಏನಾಗುತ್ತೆ, ಲೈಟ್ ಇರುತ್ತೆ, ಅದು ಅಲ್ಟ್ರಾ ವೈಲೆಟ್ ಬಲ್ಬ್ ಇರುತ್ತೆ ಅದರಲ್ಲಿ, ಅದರಿಂದ ಬ್ಯಾಕ್ಟೀರಿಯಾಗಳು ಕಾಂಟ್ಯಾಕ್ಟ್ ಬಂದಾಗ ಅದು ನಾಶ ಆಗ್ತದೆ. ಆದರೆ ಇಟ್ ರಿಕ್ವೈರ್ಸ್ ಅಟ್ ಲೀಸ್ಟ್ ಸುಮಾರು ಅಂದರೆ ಆ ನೀರಿನಲ್ಲಿರುವಂಥ ಬ್ಯಾಕ್ಟೀರಿಯಾಗಳು ಆ ಬೆಳಕಿನ ಯು ವಿ ಲೈಟ್ಗೆ ಸುಮಾರು ಒಂದು 25-30 ಸೆಕೆಂಡ್ ಆದರೂ ಕಾಲ 20 ಸೆಕೆಂಡ್ ಆದರೂ ಅದ್ರ ಜೊತೆಗೆ ಬಂದರೆ ಮಾತ್ರ, ಕಾಂಟ್ಯಾಕ್ಟ್ ಬಂದರೆ ಮಾತ್ರ ಅದು ನಾಶ ಆಗ್ತದೆ. ಹಾಗಾಗಿ ಅದರಿಂದ ಖಂಡಿತ ನಾಶವಾಗಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಡಿಆಕ್ಟಿವೇಟ್ ಆಗ್ಬೋದು, ಡಿಆಕ್ಟಿವೇಟ್ ಅಂದರೆ ಅದು ಸತ್ತಿರೋದಿಲ್ಲ, ಸುಮ್ಮನೆ ಸ್ವಲ್ಪ ಹೊತ್ತು 1-2 ತಾಸು ಸುಮ್ಮನೆ ಇದಾಗಿರುತ್ತೆ, ಅಂದರೆ ಒಂಥರ ಏನು ಹೇಳ್ತೀವಿ ಡಿಆಕ್ಟಿವೇಷನ್ ಡಿಆಕ್ಟಿವೇಟ್ ಆಗಿರ್ತದೆ, ಆದರೆ 1-2 ತಾಸು ನಂತರ ಅದು ಮತ್ತೆ ಮೊದಲಿನ ಥರ ಆಗ್ತದೆ. ಸೊ ಹಂಗಾಗಿ ಯು ವಿ ತಂತ್ರಜ್ಞಾನ ಅದೊಂದು ಅದರಲ್ಲಿ ನಿಮಗೆ ಅಟ್ಲೀಸ್ಟ್ 20-25 ಸೆಕೆಂಡ್ಗಳ ಕಾಲ ಅದು ಬ್ಯಾಕ್ಟೀರಿಯಾಗೆ ಕಾಂಟ್ಯಾಕ್ಟ್ ಬಂದರೆ ಮಾತ್ರ ಆ ಥರ ತಂತ್ರಜ್ಞಾನ ಇದ್ರೆ ಮಾತ್ರ ಬಳಸಿ, ಇಲ್ಲಾಂದ್ರೆ ನಾನು ಚಾಲೆಂಜ್ ಆಗ್ತೀನಿ. ಯಾವುದೇ ಯು ವಿ ಈ ಮ್ಯಾನುಫ್ಯಾಕ್ಚರರ್ಸ್ ಇವರಿದ್ದಾರಲ್ಲ, ಖಂಡಿತವಾಗಿ ಅದು ಮೈಕ್ರೋಬಿಯಲ್ ಟೆಸ್ಟ್ ಮಾಡಿದರೆ ಅದು ಆಕ್ಟಿವ್ ಆಗೇ ಇರ್ತದೆ. ಸೊ ಅದನ್ನು ಕೂಡ ಬೇಡ. ಅಲ್ಟ್ರಾ ಫಿಲ್ಟ್ರೇಷನ್ ಅಂತ ಪೊರೆ ತಂತ್ರಜ್ಞಾನದ್ದು ಸಿಕ್ಕಿದ್ರೆ ಅದು ಉತ್ತಮ. ಅದು ಪಾಸ್ ಮಾಡಿದರೆ ನಿಮಗೆ ಬಾಯ್ಲ್ ಮಾಡಬೇಕಂತ ಏನಿಲ್ಲ, ಮತ್ತು ಮಿನರಲ್ಸ್ ವ್ಯಾಲ್ಯೂ ಕೂಡ ಕಂಪ್ಲೀಟ್ ಆಗಿರುತ್ತೆ. ಈಗ ನೀರಿನ ಗುಣಮಟ್ಟವನ್ನು ನಾವು ಸುಧಾರಿಸಲಿಕ್ಕೆ, ಈಗ ನೀವು ಹೇಳಿದ್ರಿ ಕೈಗಾರಿಕೆಗಳಿಂದ ಬಂದ ನೀರು ತುಂಬಾ ತೊಂದರೆಯನ್ನ ಕೊಡುವಂತಹ ನೀರಾಗಿರ್ತದೆ, ಅದರಿಂದಾಗಿ ಈ ಮಲಿನವಾದಂತಹ ನೀರಿನ ಗುಣಮಟ್ಟವನ್ನ ಸುಧಾರಿಸಲಿಕ್ಕೆ ಏನಾದರೂ ಕ್ರಮಗಳನ್ನ ಕೈಗೊಳ್ಳಬಹುದಾ ಅನ್ನುವಂಥದ್ದು? ಖಂಡಿತ ಸರ್. ಈಗ ಇದ್ರ ಕಡೆಯಿಂದ ಏನು ಕೈಗಾರಿಕೆಗಳಿಂದ ಏನು ನೀರು ಬರ್ತದೆ ಅದನ್ನ ಹೊರಗಡೆ ಅವರು ಬಿಡಬೇಕಾದ್ರೆ ಅದಕ್ಕೆ ಮಾನದಂಡಗಳು ಇದ್ದಾವೆ. ಈ ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಅಥಾರಿಟೀಸ್ ಬೋರ್ಡ್ಸ್ ಅವ್ರ ಕಡೆಯಿಂದೆಲ್ಲ ಕೆಲವು ಮಾನದಂಡಗಳಿದ್ದಾವೆ. ಆದರೆ ಅದು ಅನ್ಫಾರ್ಚುನೇಟ್ಲಿ ಬಹುತೇಕ ಕೈಗಾರಿಕೆಗಳವರು ಅದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡೋದಿಲ್ಲ. ಅವರು ಅದನ್ನಾಗಿ ಆ ಮಾನದಂಡಗಳನ್ನು ಸಂಪೂರ್ಣವಾಗಿ ಫಾಲೋ ಮಾಡಿದರೆ ಆವಾಗ ಡೆಫಿನೆಟ್ಲಿ ಈ ಇಷ್ಟೊಂದು ಏನು ಮಲಿನ ಆಗಿದೆ ಆ ಥರ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವರು ಅದನ್ನು ಫಾಲೋ ಮಾಡೋದಿಲ್ಲ ಅಂದರೆ ಅದನ್ನು ಮತ್ತೊಂದು ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಏನು ಇಲಾಖೆಗಳು ಸಂಸ್ಥೆಗಳಿದ್ದಾವೆ ಅವರು ಕೂಡ ಒಂದು ಹಾನೆಸ್ಟಾಗಿ ಇದನ್ನು ಏನು ಮಾನದಂಡಗಳಿದ್ದಾವೆ ಅದನ್ನು ಆಗಲೇಬೇಕು ಅಂತ ಅವರು ಕಟ್ಟುನಿಟ್ಟಾಗಿ ಮಾಡಿದರೆ ಖಂಡಿತ ಇದನ್ನು ಮಾಡಲಿಕ್ಕೆ ಆಗ್ತದೆ. ಯಾಕಂದರೆ ಈಗ ಅಬ್ರಾಡ್ನಲ್ಲಿ ಕೂಡ ಇಂಡಸ್ಟ್ರೀಸ್ ಇದ್ದಾವೆ, ಆದರೆ ನೀರಿನ ಕ್ವಾಲಿಟಿ ಈ ಥರ ನಮ್ಮ ಥರ ಇಲ್ಲ. ಆದರೆ ಅಲ್ಲಿ ಅದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾರೆ, ನಮ್ಮಲ್ಲಿ ಇದು ಆಗ್ತಾ ಇಲ್ಲ. ನೀವು ಇದರ ಮಧ್ಯೆ ಒಂದು ಸಂಶೋಧನೆಯ ಸಂದರ್ಭದಲ್ಲಿ ಹೇಳಿದ್ರಿ ಡಿಸ್ಯಾಲಿನೇಷನ್ ಅನ್ನುವಂಥ ಇದನ್ನು ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು. ಈ ತಂತ್ರಜ್ಞಾನದಿಂದ ನೀರನ್ನು ಯಾವ ರೀತಿಯಲ್ಲಿ ಶುದ್ಧೀಕರಣ ಮಾಡಲಾಗ್ತದೆ ಮತ್ತು ಮುಂದಿನ ದಿನಗಳಲ್ಲಿ ಇದೇನಾದರೂ ಉಪಯೋಗ ಆಗ್ಬೋದಾ ಅನ್ನುವಂಥದ್ದು? ಅದೇ ಈಗ ಡಿಸ್ಯಾಲಿನೇಷನ್ ಮಾಡಲಿಕ್ಕೆ ಎರಡು, ಒಂದು ಎಲೆಕ್ಟ್ರೋಡೈಲಿಸಿಸ್ ಅಂತ ಇದೆ, ಅಂದರೆ ಅದರಲ್ಲಿ ಪೊರೆ ತಂತ್ರಜ್ಞಾನ ಕೂಡ ಇರುತ್ತೆ, ಅದರ ಜೊತೆಗೆ ಇಲೆಕ್ಟ್ರಿಕ್ ಕರೆಂಟ್ ಕೂಡ ಹಾಯಿಸ್ಬಿಟ್ಟು ಈ ಸೋಡಿಯಂ ಕ್ಲೋರೈಡ್ ಏನಿದೆ ಅದನ್ನು ತೆಗೆಯುವಂಥ ಇಫೆಕ್ಟಿವ್ ಆಗಿ ಎಲ್ಲ ಕಡೆಗೆ, ಅಂದರೆ ಇನ್ನೂ ಇಂಡಿಯಾದಲ್ಲಿ ಬಂದಿಲ್ಲ, ಅದು ಕಾಸ್ಟ್ಲಿ ಅದು ಎಲೆಕ್ಟ್ರೋಡೈಲಿಸಿಸ್. ಆದರೆ ಈಗ ಅದ್ರ ಜೊತೆಗೆ ಇನ್ನೊಂದಂದರೆ ಆರ್ ಓ ತಂತ್ರಜ್ಞಾನ, ಅದು ರಿವರ್ಸ್ ಆಸ್ಮೋಸಿಸ್. ಸೊ ಇದರಲ್ಲಿ ಇಫೆಕ್ಟಿವ್ ಆಗಿ 99.99% ಇದನ್ನು ತೆಗಿಲಿಕ್ಕೆ ಆಗ್ತದೆ ಲವಣನ. ಈಗ ನಮ್ಮ ಮಂಗಳೂರಲ್ಲಿ ಕೂಡ ಒಂದೆರಡು ವರ್ಷಗಳ ಹಿಂದೆ MRPL ಅವರು ಇನ್ಸ್ಟಾಲ್ ಮಾಡಿದರು, ಆದರೆ ಅದು ವರ್ಕಿಂಗ್ ಈವಾಗೇನು ನನಗೆ ಗೊತ್ತಿಲ್ಲ ಅದರ ಬಗ್ಗೆ. ಬರೀ ಸಮುದ್ರದ ನೀರನ್ನು ಕುಡಿಯೋ ನೀರಾಗಿ ಪರಿವರ್ತಿಸುವಂಥ ತಂತ್ರಜ್ಞಾನ ಇದು. ಹೌದು, ಡಿಸಾಲಿನೇಷನ್. ಅದು ಅಷ್ಟೇ ಅಲ್ಲ, ಈವನ್ ನಿಮ್ಮ ಯಾವುದೇ ಕೊಳಚೆ ನೀರಿದ್ರು ಕೂಡ, ಕೊಳಚೆ ನೀರು ಮೊದಲೇ ಈವನ್ ಚೆನ್ನೈನಲ್ಲಿ ಕೂಡ ಅದನ್ನು ಮಾಡ್ತಾ ಇದ್ದಾರೆ. ಅದನ್ನು ಇಂಡಸ್ಟ್ರಿಯಲ್ ಪರ್ಪಸ್ ಸಲುವಾಗಿ, ಅಂದರೆ ಸಿವೇಜ್ ವಾಟರನ್ನು ಎಷ್ಟೇ ಶುದ್ಧ ಮಾಡಿದರೂ ಕೂಡ ಕುಡಿಲಿಕ್ಕೆ ಯಾರಿಗೋ ಸೈಂಟಿಫಿಕಲಿ ಅದು ಪ್ಯೂರ್, ಆದರೆ ಕುಡಿಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅದನ್ನು ಇಂಡಸ್ಟ್ರಿನಲ್ಲಿ ಈಗ ಕೂಡ ಚೆನ್ನೈನಲ್ಲಿ ಅದನ್ನು ಬಳಕೆ ಮಾಡ್ತಾ ಇದ್ದಾರೆ. ಸರ್, ಇನ್ನೊಂದು ಹೇಳ್ತೇನೆ ನಿಮಗೆ, ನಾವು ಅದ್ರ ಬಗ್ಗೆ ಕೂಡ ಇದು ಮಾಡ್ತಾ ಇದ್ದೀವಿ, ಅಂದರೆ ಇಸ್ರೋ DRDO ಅವ್ರ ಜೊತೆಗೆ ಇದನ್ನ ಮಾತುಕತೆಗಳೇ ಆಗಿದೆ ನಮ್ಮ ಇದ್ರ ಕಡೆಯಿಂದ. ಯೂರಿನ್ ಟು ವಾಟರ್, ಮೂತ್ರವನ್ನು ನೀರಾಗಿ. ಇಟ್ಸ್ ಅ ಸಿಂಪಲ್, ಯಾಕಂದರೆ ಮೂತ್ರದಲ್ಲಿ ಇರುವಂಥದ್ದು 98%ಕ್ಕಿಂತ ಹೆಚ್ಚಿನಷ್ಟು ನೀರೇ ಇರೋದು. ಅದರಲ್ಲಿ ಏನು, ಈಗ ನಾವು ಲವಣವನ್ನು ತೆಗಿತೀವಿ, ಯಾವುದು ಸಮುದ್ರದಲ್ಲಿ ಇರುವಂಥ ಲವಣಗಳನ್ನು ತೆಗಿಲಿಕ್ಕೆ ಆಗ್ತದೆ ಸೋಡಿಯಂ ಕ್ಲೋರೈಡ್ ಸೇರಿದಂತೆ, ಮೂತ್ರದ್ದು ಕೂಡ ಅದೇ ಥರ ಆಗ್ತದೆ. ಅಂದರೆ ಇಲ್ಲಿ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ ಅದು ಸ್ಪೇಸ್ ಶಟಲ್ಸಲ್ಲಿ. ಈಗ ನಾಸಾದವರು ಆಲ್ರೆಡಿ ಅವರು ಅದನ್ನು ಮಾಡಿದ್ದಾರೆ, ಅವ್ರ ಹತ್ರ ಫಸ್ಟ್ ಇದೆ ಅದು. ಅಂದರೆ ಗಗನಯಾತ್ರಿಗಳು ಮೇಲೆ ಈಗ ಹೋಗಿ ಚಂದ್ರನಲ್ಲಿ ಅಥವಾ ಇದಕ್ಕೆ ಹೋದಾಗ 1 kg ಯಾವುದೇ ವಸ್ತುವನ್ನು ತೊಗೊಂಡೋಗ್ಬೇಕಂದ್ರೆ, 1 liter ನೀರು ತೊಗೊಂಡೋಗ್ಬೇಕಂದ್ರೆ ಅದಕ್ಕೆ ಎಷ್ಟು $1,000s ಬರುತ್ತೆ. ಅವರೀಗ 15 days 1 ತಿಂಗಳ 2 ತಿಂಗಳ ಉಳ್ಕೊಳ್ತಾರೆ 4-5 ಜನ ಗಗನಯಾತ್ರಿಗಳು. ಅವರಿಗೆ ನೀರು ಅಷ್ಟು ಒಯ್ಬೇಕಂದ್ರೆ ಅದಕ್ಕೆ ಎಷ್ಟು $millions ಅದೇ ಆಗುತ್ತೆ. ಹಂಗಾಗಿ ಅವ್ರು ಏನ್ ಮಾಡಿದಾರೆ ಅಂದ್ರೆ ಈ ಸೋಲಾರ್ ತಂತ್ರಜ್ಞಾನದಿಂದ ಅದರಲ್ಲಿ ಇರುವಂತದ್ದು ಆರ್ಒನೆ, ಅದರಿಂದ ಏನು ಯೂರಿನ್ ಒಂದೇ ಅಲ್ಲ, ಅದ್ರ ಜೊತೆಗೆ ಏನು ಅವರು ನೀರು ಇದು ಆಗತ್ತೆ ಸ್ನಾನ ಮಾಡಿದ ಯಾವುದೇ ನೀರು ಇದ್ರು ಕೂಡ ಅದನ್ನ ಮರು ಬಳಕೆ ಮಾಡ್ತಾರೆ, ಇನ್ಕ್ಲೂಡಿಂಗ್ ಅದರಲ್ಲಿ ಮೂತ್ರ ಯೂರಿನ್ ಕೂಡ ಕುಡಿಯೋ ನೀರಾಗಿ ಆಗ್ತದೆ. ಸರಿ, ವಿದೇಶಗಳಲ್ಲೂ ಕೂಡ ಕೆಲಸ ಮಾಡಿ ಬಂದಿದ್ದೀರಿ. ಹೌದು, ಅಂತ ಇದೇ ವಿಷಯದ ಬಗ್ಗೆ ನೀವು ವಿದೇಶಗಳಲ್ಲಿ ಇಸ್ರೇಲ್ ಅಲ್ಲಿ ರಿಸರ್ಚ್ ಮಾಡಿ ಬಂದಿದ್ದೀರಿ. ಅಲ್ಲಿ ಕೂಡ ಈ ಟೆಕ್ನಾಲಜಿಗಳನ್ನ ಉಪಯೋಗಿಸ್ತಿದ್ದಾರ? ಅಲ್ಲಿಯ ಈ ಕೃಷಿ ಅಥವಾ ಅಲ್ಲಿಯ ಚಟುವಟಿಕೆಗಳಿಗೆ ಹೇಗೆ ನೀರು ಉಪಯೋಗ ಆಗ್ತಾ ಇದೆ? ಇಲ್ಲ, ಇಸ್ರೇಲ್ ಅನ್ನ ನಾವು ಒಂದು ನೀರಿನ ಅವರ ಏನು ಮರುಬಳಕೆ ಮಾಡುವಂತದಾಗ್ಲಿ ನೀರಿನ ಡಿಸ್ಟ್ರಿಬ್ಯೂಷನ್ ಮಾಡೋದು ಅದು ಒಂದು ವಿಶ್ವಕ್ಕೇನೆ ಒಂಥರ ಮಾದರಿ. ಅದು ಅವ್ರದ್ದು ಸುಮಾರು 60% ಕುಡಿಯಲಿಕ್ಕೆ ಬೀಳುವಂಥ ನೀರು ಇಡೀ ಇಸ್ರೇಲ್ದಾದ್ಯಂತ ಅದನ್ನು ಅವರು ಡಿಸಾಲಿನೇಷನ್ ಮೂಲಕನೇ ಅಂದರೆ ಆರ್ ಓ ತಂತ್ರಜ್ಞಾನದಿಂದನೇ ಪಡಿತಾ ಇದ್ದಾರೆ. ಅದ್ರ ಜೊತೆಗೆ ಡ್ರಿಪ್ ಇರಿಗೇಷನ್ ಎಲ್ಲ ನಮ್ಮಲ್ಲೆಲ್ಲ 1970 ಆ ಟೈಮಲ್ಲಿ ಸಾಧಾರಣ ಬಂದಿತ್ತು. ಆದರೆ ಅಲ್ಲಿ 1935-40 ಆ ಟೈಮಲ್ಲೇ ಡ್ರಿಪ್ ಇರಿಗೇಷನ್ ಅಂತ ಬಂದರೆ ಅಂದರೆ ಅವರು ನೀರನ್ನ ಅವ್ರ ಯಂತ್ರ ನಾವು ಕಲಿಬೇಕು, ನೀರನ್ನು ಹೇಗೆ ಬಳಕೆ ಮಾಡಬೇಕು, ಸದ್ಬಳಕೆ ಹೇಗೆ ಮಾಡಬೇಕು ಅಂತೇಳಿ. ನಂತರ ಅದೇ ಥರ ನಾನು ಮಲೇಷ್ಯಾ ಕೂಡ ಹೋಗ್ತಾ ಇರ್ತೀನಿ. ಅವರು ಕೂಡ ಅವರಿಗೆ ನೀರಿನೇನು ಕೊರತೆ ಇಲ್ಲ, ಆದರೆ ಅದನ್ನು ವಾಣಿಜ್ಯ ಉದ್ದೇಶದಕ್ಕೋಸ್ಕರ. ಉದಾಹರಣೆಗೆ ಹೇಳೋದಾದರೆ ನಮ್ಮ ಪ್ರೊಫೆಸರ್ ಅವರು ಅವರು ಒಂದು ಸಮುದ್ರದಲ್ಲಿ ಅವ್ರದ್ದೊಂದು ಪ್ರಾಜೆಕ್ಟ್ ಆಗ್ತಾ ಇದೆ, ಈಗ ಆಲ್ಮೋಸ್ಟ್ ಈ ವರ್ಷದಲ್ಲಿ ಕಂಪ್ಲೀಟ್ ಆಗುತ್ತೆ. ಸಮುದ್ರದಲ್ಲಿ ಮಧ್ಯದಲ್ಲಿ ಒಂದು ಕಡೆಗೆ ಅವರು ಕೃತಕವಾಗಿ ಒಂಥರ ದ್ವೀಪ ಥರ ಮಾಡ್ತಾರೆ, ಅಂದರೆ ಇದು ಬಲೂನನ್ನು ಹಾಕ್ಬಿಟ್ಟು ದೊಡ್ಡ ಇದರಲ್ಲಿ, ತುಂಬ ದೊಡ್ಡದಲ್ಲ, ಒಂದು 30-40 ಸ್ಕ್ವೇರ್ ಮೀಟರ್ಸ್ ಅಷ್ಟು ಆ ಥರ ಒಂದು ಇದನ್ನು ಮಾಡ್ತಾರೆ. ಅದರಲ್ಲಿ ಒಂದು ಡಿಸಾಲಿನೇಷನ್ ಯೂನಿಟ್ ಇಟ್ಟಿರ್ತಾರೆ. ಮತ್ತು ಈ ಸಮುದ್ರದಲ್ಲಿ ಅಂದರೆ ಈ ಸಿಂಗಾಪುರ್ ಮತ್ತು ಮಲೇಷ್ಯಾ ಆ ಜಲಮಾರ್ಗದಲ್ಲಿ ಪ್ರತಿನಿತ್ಯ 100 ಹಡಗುಗಳು ಹೋಗ್ತಾ ಇರುತ್ತೆ. ಆ ಹಡಗುಗಳಿಗೆ ಅವರಿಗೆ ಕುಡಿಲಿಕ್ಕೆ ನೀರು ಅವ್ರ ಇದ್ರಲ್ಲಿ ಇರುತ್ತೆ, ಆದರೂ ಕೂಡ 1000 ಲೀಟರ್ ಅವರಿಗೆ ಬೇಕಾಗ್ತದೆ, ಅಂದರೆ ಈ ದೊಡ್ಡ ದೊಡ್ಡ ವೆಸಲ್ಸ್ ಇರ್ಬೋದು. ಈಗ ಸಿಂಗಾಪುರ್ನವರು ಏನು ಮಾಡ್ತಾ ಇದ್ದಾರೆ ಅಂದರೆ ಆ ಥರ ಇದನ್ನು ಮಾಡಿ ಅಲ್ಲಿ ಅವರ ಅದನ್ನು ಪ್ರತಿ ಲೀಟ್ರಿಗೆ ಎಷ್ಟೋ ಎಷ್ಟು ಸೆಂಟ್ಸ್ ಪ್ರಕಾರ ಅವರು ಅದನ್ನು ಮಾರಾಟ ಮಾಡ್ತಾರೆ. ಅಂದರೆ 100,000 ನೀರು ಲೀಟ್ರ್ ನೀರು ಆ ಒಂದು ದೊಡ್ಡ ದೊಡ್ಡ ಹಡಗುಗಳಿಗೆ ಬೇಕು. ಅವ್ರಿಗಿಂತ ಕಡಿಮೆ ಇದರಲ್ಲಿ ಈಗ ಮಲೇಷ್ಯಾದವರು ಈ ವರ್ಷದ ಸುಮಾರು ಎಂಡಲ್ಲಿ ಅವ್ರದ್ದು ಸಕ್ಸಸ್ ಆಗುತ್ತೆ. ಸಿಂಗಾಪುರ್ಕ್ಕಿಂತ ಅವ್ರಿಗಿಂತ ಕಡಿಮೆ ಇದರಲ್ಲಿ, ಅಂದರೆ ಸೇಮ್ ತಂತ್ರಜ್ಞಾನ, ಆದರೆ ಇವರೇ ಸ್ವದೇಶವಾಗಿ ಬಳಸಿ. ಸೊ ಈ ಥರ ವಾಣಿಜ್ಯದಗೋಸ್ಕರ ಕೂಡ ಅವರು ಬಳಕೆ ಮಾಡ್ತಾ ಇದ್ದಾರೆ. ಅಂದರೆ ಸಮುದ್ರದ ಮಧ್ಯದಲ್ಲೇ ಒಂದು ಸಮುದ್ರದ ನೀರನ್ನು ಕುಡಿಯೋ ನೀರಾಗಿ ಪರಿವರ್ತನೆ, ಹಾಂ, ಕನ್ವರ್ಟ್ ಮಾಡುವಂಥ ಒಂದು ಅಲ್ಲಿ ಉಪಕರಣ ಯೂನಿಟ್ ಇಟ್ಟಿರ್ತಾರೆ. ಹಡಗುಗಳಿಗೆ ಅಲ್ಲಿಂದ 100,000 ನೀರು ಲೀಟರ್ ಬೇಕೋ ಅಷ್ಟು ಅವರು ಹಣ ಪಾವತಿ ತಗೊಳ್ಬೋದು. ನಮ್ಮ ಕುಡಿಯುವ ನೀರಿನ ಬಗ್ಗೆ ಮಾತಾಡೋದಿದ್ರೆ ಎರಡು ವಿಷಯಗಳನ್ನು ನಾವು ಹೆಚ್ಚಾಗಿ ನೋಡ್ತೇವೆ ಎಲ್ಲ ಕಡೆಗೂ. ಒಂದು ಬಾಟ್ಲಿಯ ನೀರು, ಮತ್ತೆ ಇತ್ತೀಚೆಗೆ ಒಂದು ಆಲ್ಕಲೈನ್ ಕುಡಿಯುವ ನೀರು ಅಂತ ಹೇಳುವ ಶಬ್ದ. ಬಾಟ್ಲಿಯ ಕುಡಿಯೋ ನೀರಿಗೆ ಅದು ತೀರಾ ಒಳ್ಳೆಯದ ಅನ್ನುವಂಥದ್ದು, ಎಷ್ಟು ಸಮಯ ಕಾಲ ನಾವು ಕುಡಿಯಲಿಕ್ಕೆ ಉಪಯೋಗಿಸಬಹುದು ಅಂತ. ಮತ್ತೆ ಈ ಶಾರಿಯ ಕುಡಿಯುವ ನೀರು ಅಥವಾ ಆಲ್ಕಲೈನ್ ವಾಟರ್, ಇದು ಒಳ್ಳೆಯದೋ ಲಾಭಕರವೋ ಅಂತ. ಸರ್, ಫಸ್ಟ್ ನಾನು ಬಾಟಲ್ ನೀರು ಬಗ್ಗೆ ತಗೊಳ್ತೇನೆ. ಬಾಟಲ್ ನೀರು ಅದು ಆರ್ ಓ ತಂತ್ರಜ್ಞಾನದಿಂದ ಆಗೋದು, ಅದ್ರ ಬಗ್ಗೆ ಏನೇನು ಹಾನಿಕಾರಕ ಇದೆ ಆವಾಗಲೇ ಹೇಳಿದ್ದೀನಿ ನಾನು. ಇದಕ್ಕೆ ತಗಲುವ ವೆಚ್ಚ ನಾವು ಸುಮಾರೀಗ ಮಾರ್ಕೆಟ್ನಲ್ಲಿ ಒಂದು ಬಾಟ್ಲಿಗೆ 20 ಕೊಟ್ಟು ತಗೊಳ್ತೇವೆ ಯಾವ್ದಾರ ಅಂಗಡಿಯಲ್ಲಿ. ಅದೇ ಹೋಟೆಲ್ನಲ್ಲಿ ಹೋದ್ರೆ 30-40 ಅವ್ರು ಹಾಕ್ದಂಗೆ, ಡಿಪೆಂಡಿಂಗ್ ಆನ್ ದ ಹೋಟೆಲ್ಸ್. ಅಲ್ಲಿ ನಾವು ನೀರಿಗೆ ಆಕ್ಚುಲಿ ವ್ಯಾಲ್ಯೂ ದುಡ್ಡು ಕೊಡ್ತಾ ಇಲ್ಲ, ಅದ್ರ ಬದಲಿಗೆ ನಾವು ಪ್ಲಾಸ್ಟಿಕ್ಗೆ ದುಡ್ಡು ಕೊಟ್ಟು ಅದನ್ನ ತಗೊಳ್ತಾ ಇದ್ದೀವಿ. ಅಂದ್ರೆ ಒಂದು ಲೀಟರ್ ಒಂದು ಬಾಟ್ಲ್ ಅವ್ರಿಗೆ ಪ್ರೊಡಕ್ಷನ್ ಆಗ್ಲಿಕ್ಕೆ ಯಾವುದೇ ಸಣ್ಣ ಯೂನಿಟ್ ಇರ್ಬೋದು, ಖಾಲಿ ನೀವು ನೀರಿನ ಶುದ್ಧೀಕರಣ ಮಾಡೋದಾದ್ರೆ ಒಂದು ಲೀಟ್ರಿಗೆ ಸಾಧಾರಣ 10-12 ಬೀಳುತ್ತೆ. ಪ್ಯಾಕೇಜಿಂಗ್ ಎಲ್ಲ ಸೇರಿ ಸಾಧಾರಣ 1 ಅಡ್ವರ್ಟೈಸ್ಮೆಂಟ್ ಅದು ಇಲ್ಲಿ 1 ರೂಪಾಯಿ 20 ಪೈಸೆ 30 ಪೈಸೆ ಅದನ್ನು ಅವರು ಎಷ್ಟೋ 5-10 ಲಾಭ ಇಟ್ಕೊಂಡು ಅಂಗಡಿಯವ್ರಿಗೆ ಕೊಡ್ತಾರೆ, ಅಂಗಡಿಯವರು ಅದನ್ನು. ಸೊ ಇಟ್ಸ್ ಎ ಪ್ಯೂರ್ ಬಿಸ್ನೆಸ್ ಇದು. ನಾವು ಸುಮ್ಮನೆ ಅದನ್ನು ಒಂಥರ ಸ್ಟೈಲ್ ಫ್ಯಾಷನ್ ಥರ ಆಗಿಬಿಟ್ಟಿದೆ. ಸೊ ಬಾಟಲ್ ನೀರು ಅಗತ್ಯ ಇಲ್ಲ. ಟ್ರಾವೆಲ್ ಮಾಡಬೇಕಾದ್ರೆ ಆವಾಗ ತಗೊಳ್ಳಿ ಲಿಮಿಟೆಡ್ ಪ್ರಮಾಣದಲ್ಲಿ, ಇಲ್ಲಾಂದರೆ ನಿಮಗೆ ಅದರಿಂದಾಗಿ ಅದರದ್ದು ಆಸಿಡಿಟಿ ಜಾಸ್ತಿ ಇರುತ್ತೆ ಅದು. ಸರ್, ನೀವು ಕೇಳಿದ ಎರಡನೇದು ಪ್ರತ್ಯಾಮ್ಲೀಯ ಕ್ಷಾರ ಅಥವಾ ಆಲ್ಕಲೈನ್ ವಾಟರ್, ಇದು ಈಗೊಂದು ಕಳೆದ 2-3 ವರ್ಷಗಳಿಂದ ಇದು ಒಂದು ಅಭ್ಯಾಸ ಒಂದು ಶುರುವಾಗಿದೆ. ಇದು ಕೂಡ ಒಂಥರ ಬಿಸ್ನೆಸ್. ರೆಗ್ಯುಲರ್ ನಾವು ಯಾವುದೇ ನೀರನ್ನು ಇದನ್ನು ಕಾರ್ಪೊರೇಷನ್ ನೀರು, ಇದರಲ್ಲಿ ಪಿ ಎಚ್ ಸಾಧಾರಣ 7 ಇರುತ್ತೆ. ಇದರದ್ದು ಪಿ ಎಚ್ ಅಲ್ಲಿ ಈ ಪ್ರತ್ಯಾಮ್ಲೀಯ ನೀರು ಏನು ಹೇಳಿದ್ವಿ, ಇದರಲ್ಲಿ ಸಾಧಾರಣ ಪಿ ಎಚ್ 7.5-8.5 ತನಕ ಇರ್ಬೋದು. ಇದು ಆ್ಯಕ್ಚುಲಿ ಒಂಥರ ಡಿಬೇಟೇಬಲ್ ಇಶ್ಯೂ ಕೂಡ, ಇದು ಒಂಥರ ಅಂದರೆ ಇದ್ರ ಬಗ್ಗೆ ವಿವಾದಗಳು ಕೂಡ ಇದೆ. ಇದ್ರ ಬಗ್ಗೆ ಅಂದರೆ ಇನ್ನೂ ಹೆಚ್ಚಿನ ಒಂದು ಇದ್ರ ಬಗ್ಗೆ ಸಂಶೋಧನೆಗಳು ಸರಿ ಬರಬೇಕು. ಅವ್ರೇನು ಕ್ಲೇಮ್ ಮಾಡ್ತಾರೆ ಅಂದರೆ ಇದರಿಂದ ಪ್ರತ್ಯಾಮ್ಲೆಯ ನೀರನ್ನು ಕುಡಿಯೋದ್ರಿಂದ ಇಟ್ ಆ್ಯಕ್ಸ್ ಲೈಕ್ ಎ ಆ್ಯಂಟಿ ಆಕ್ಸಿಡೆಂಟ್. ಆ್ಯಂಟಿ ಆಕ್ಸಿಡೆಂಟ್ ದೇಹಕ್ಕೆ ಬೇಕು, ಅದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇದೆ ಅಂತ ಹೇಳ್ತಾರೆ. ಬಟ್ ಅದು ಯಾವ ಹೇಗೆ ಅದು ಸೈಂಟಿಫಿಕಲಿ ಪ್ರಾಪರ್ ಆಗಿ ಅದ್ರ ಬಗ್ಗೆ ಎವಿಡೆನ್ಸಸ್ ಇಲ್ಲ. ಮತ್ತೊಂದು ಹೇಳೋದು ಅದರಿಂದ ಆಗಿಬಿಟ್ಟು ಡಿಹೈಡ್ರೇಷನ್, ಅಂದರೆ ಪದೇ ಪದೇ ನೀರು ನಾವು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಯಾಕಂದರೆ ಅದು ಸ್ವಲ್ಪ ಮಟ್ಟಿಗೆ ನಿಜಾನೇ. ಅಂದರೆ ನಿಮ್ಗೆ ಸ್ವಲ್ಪ ಆಲ್ಕಲಿನಿಟಿ ಜಾಸ್ತಿ ಇದ್ದಾಗ ನಿಮ್ಮ ಬಾಡಿ ಹೆಚ್ಚು ನೀರು ಕುಡಿಯೋದಾಗಲಿ ಅಂಥದ್ದು ಇದಿಲ್ಲ. ಆದರೆ ಇದ್ರ ಬಗ್ಗೆ ಅತಿಯಾದಂಥ ಒಂದು ಹೆಚ್ಚಿನ ಜಾಹೀರಾತುಗಳು ಬರ್ತಾ ಇದ್ದಾವೆ. ಈಗ ಈ ಥರ ನಿಮ್ಗೆ ಆಲ್ಕಲೈನ್ ಬೇಕಂತಾದರೆ ಅದಕ್ಕೆ ಕೆಲವು ಇದರಲ್ಲಿ ಅಂದರೆ ಅಲ್ಪ ಪ್ರಮಾಣದಲ್ಲಿ ಬೈಕಾರ್ಬೊನೇಟು ಅಥವಾ ನಿಮ್ಮದು ಬೇಕಿಂಗ್ ಸೋಡಾ ಇರ್ಬೋದು ಅಥವಾ ಕ್ಯಾಲ್ಸಿಯಮ್ ಅಥವಾ ಮ್ಯಾಗ್ನೀಷಿಯಂ ಲವಣಗಳನ್ನು ಅತ್ಯಲ್ಪ ಪ್ರಮಾಣದಲ್ಲಿ ಹಾಕಿಬಿಟ್ಟು ಆ ಥರ ಅಂದರೆ ಅದಕ್ಕೆ ಈಗ ಕೆಲವರಿಗೆ ಆ್ಯಸಿಡಿಟಿ ಪ್ರಾಬ್ಲಮ್ ಇರುತ್ತೆ. ಅಂಥವರಿಗೆ ಟು ಸಮ್ ಎಕ್ಸ್ಟೆಂಟ್ ಇಟ್ ವರ್ಕ್ಸ್ ಔಟ್. ಆದರೆ ಅದರಲ್ಲಿ ಎಷ್ಟು ಪ್ರಮಾಣದಲ್ಲಿ ಸುಮ್ಮನೆ ಹಾಕ್ತಾ ಹೋಗೋದಲ್ಲ ಕ್ಯಾಲ್ಸಿಯಂ ಆಗಲಿ, ಇದನ್ನು ಅತ್ಯಲ್ಪ ಪ್ರಮಾಣದಲ್ಲಿ ಹಾಕಿಬಿಟ್ಟು ಅದನ್ನು ಆ ಥರ ಒಂದು ತೊಗೊಳ್ಬೋದು. ಇನ್ನೊಂದು ಇದಕ್ಕೆ ಅಯೋನೈಸರ್ಸ್ ಅಂತ, ಇದು ಮಾರ್ಕೆಟಿಂಗ್ ಆಲ್ಕಲೈನ್ ಡಿ ವಾಟರ್ ಪ್ರೊಡಕ್ಷನ್ ಪ್ಲ್ಯಾಂಟ್ ಅಂತ, ಅಥವಾ ಅಯೋನೈಸರ್ ಅಂತ ಹೇಳ್ತೀವಿ. ಇದಕ್ಕೆ ಸುಮಾರು 1.5-2-3-4 ಲಕ್ಷಗಳ ಒಂದೊಂದು ಪ್ಲ್ಯಾಂಟಿಗೆ ಬೀಳುತ್ತೆ ಅದು. ಇದು ಆ್ಯಕ್ಚುಲಿ ಖಂಡಿತ ನೆಸೆಸರಿ ಇಲ್ಲ ಈ ಥರದ್ದು. ಇದು ಹೇಗೆ ವರ್ಕೌಟ್ ಮಾಡ್ತದೆ ಅಂದರೆ, ಇದರಲ್ಲಿ ನೀವು ನೀರನ್ನು ಹಾಕಿದಾಗ ಅದರಲ್ಲಿ ಎಲೆಕ್ಟ್ರೋಲಿಸಿಸ್ ಅಂತ ಆಗ್ತದೆ, ಅಂದರೆ ಅಯಾನೀಕರಣ, ಕನ್ನಡದಲ್ಲಿ ಹೇಳೋದಾದರೆ ಅಯಾನೀಕರಣ. ಆವಾಗ H2O ಮಾಲಿಕ್ಯೂಲ್, ವಾಟರ್ ನೀರಿನ ಮಾಲಿಕ್ಯೂಲ್ ಏನಿದೆ ಅದು H+ ಮತ್ತು OH- ಆಗಿ ಸಪ್ರೇಟ್ ಆಗ್ತದೆ. ಇದು H+ ಅಂದರೆ ಅದು ಆ್ಯಸಿಡ್, ಅದು ಅಂದರೆ ಆ್ಯಸಿಡಿಕ್ ನೀರು, ಮತ್ತು OH- ಏನು ಬದ ಅದು ಪ್ರತ್ಯಾಮ್ಲೀಯ ನೀರು. ಸೊ ಪ್ರತ್ಯಾಮ್ಲೀಯ ಅದರಲ್ಲಿ ಸಪ್ರೇಟ್ ಆಗ್ತದೆ, ಅಂದರೆ ಎಲೆಕ್ಟ್ರೋಲಿಸಿಸ್ ಆದಾಗ, ಅಯಾನೀಕರಣ ಆದಾಗ ನೀರು ಇದು ಇದಕ್ಕೆ ಅಯಾನೀಕರಣಕ್ಕೆ ಒಳಪಟ್ಟು H+ ಮತ್ತು OH- ಆಗಿ ಆಗ್ತದೆ. H+ ಇರೋದು ಅದನ್ನು ಡ್ರೈನ್ ಮಾಡ್ತಾರೆ, ಅಂದರೆ AC ಥರ. ಅದರಲ್ಲಿ ಯಾಕಂದರೆ ಆ್ಯಸಿಡಿಕ್ ಕಂಟೆಂಟ್ ಜಾಸ್ತಿ ಇರ್ತದೆ. OH- ಏನಿದೆ ಇದ್ರ ಈ ಇರುವಂಥ ನೀರು ಅದು ಪ್ರತ್ಯಾಮ್ಲೀಯ ನೀರು ಹೇಳ್ತಾ ಇರೋ, ಅದಕ್ಕೆ ಅದರದ್ದು ಸುಮಾರು pH 7.5-8.5 ತನಕ ಇರ್ಬೋದು. ಸೊ ಈ ಥರ. ಆದರೆ ಅದರಲ್ಲಿ ಇಷ್ಟೇ ಸಿಂಪಲ್ ಪ್ರಿನ್ಸಿಪಲ್, ಆದರೆ ಅದನ್ನು ತುಂಬ ಈಗೇನಾಗಿದೆ, ನಾವು RO ನೀರು ಕುಡಿತಾ ಇದ್ದೀವಿ, RO ಕುಡಿದಾಗ ಆ್ಯಸಿಡಿಕ್ ಆಯಿತು, ಅದನ್ನು ಇದು ಮಾಡಲಿಕ್ಕೆ ಅದಕ್ಕಿಂತ ಇದು ಒಳ್ಳೇದಂತ ಇದು ತೋರಿಸ್ತಾರೆ. ಅದು ಪ್ರತ್ಯಾಮ್ಲೀಯ ಇದು ಜಾಸ್ತಿ ಆದರೆ ಆಮೇಲೆ ಮತ್ತೆ ಆ್ಯಸಿಡಿಕ್ ಅಂತ. ಈ ಥರ ಇದು ಒಂಥರ ಬಿಸ್ನೆಸ್ ಇದು. ಒಳ್ಳೆಯದು ಅರುಣ್ ಇಸ್ಲೂರ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ನೀರಿನ ಶುದ್ಧೀಕರಣ ಕುರಿತು ಸುರತ್ಕಲ್ NITKಯ ರಸಾಯನಶಾಸ್ತ್ರ ವಿಭಾಗದ ಪ್ರೊಫೆಸರ್ ಡಾಕ್ಟರ್ ಅರುಣ್ ಇಸ್ಲೂರು ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಸೂರ್ಯನಾರಾಯಣ ಭಟ್, PS. ರೀ, ಒಂದು ಒಳ್ಳೆ ಇನ್ಶೂರೆನ್ಸ್. ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LICಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ, LICಯ ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಇನ್ನು ಮುಂದೆ ಕನಕದಾಸರ ಕೀರ್ತನೆಗಳನ್ನು ಕೇಳೋಣ. ಆರಂಭದಲ್ಲಿ ಎಂ ವೆಂಕಟೇಶ್ ಕುಮಾರ್ ಹಾಡಿರುವ ಕೀರ್ತನೆ ತೊರೆದು ಜೀವಿಸಬಹುದೇ. ತೊರೆದು ಜೀವಿಸಬಹುದೇ, ಹರಿ ನಿನ್ನ ಚರಣಗಳ ಬರಿದೆ ಮಾತೇಕಿನ್ನು ಅರಿತು ಪೇಳುವೆನಯ್ಯ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದೆ ಮಾತೇಕಿನ್ನು ಅರಿತು ಪೇಳುವೆನಯ್ಯ. ಬರಿದೆ ಮಾತೇಕಿನ್ನು ಅರಿತು ಪೇಳುವೆನಯ್ಯ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ತಾಯಿ ತಂದೆಯ ಬಿಟ್ಟು ತಪವ ಮಾ ತಾಮುನಿದರೆ ರಾಜವನೆ ಬಿಡಬಹುದು. ರಾಯ ತಾಮುನಿದರೆ ರಾಜವನೆ ಬಿಡಬಹುದು. ಕಾಯ ಜಾಪಿತ ನಿನ್ನ ಅಡಿಯ ಬಿಡಲ ಬಿಡಲಾಗದು ಬಿಡಲಾ ಹರಿ ನಿನ್ನ ಚರಣಗಳ ಒಡಲು ಹಸಿಯಲು ಅನ್ನವಿಲ್ಲದಲೆಗಿರಬಹುದು ಒಡಲು ಹಸಿಯಲು ಅನ್ನವಿಲ್ಲದಲೆಗಿರಬಹುದು ಪಡೆದ ಕ್ಷೇತ್ರವ ಬಿಟ್ಟು ಹೊರಡಬಹುದು ಪಡೆದ ಕ್ಷೇತ್ರವ ಬಿಟ್ಟು ಹೊರಡಬಹುದು ಮಡದಿ ಮಕ್ಕಳ ಕಡೆಗೆ ತೊಲಗಿಸಿಯೇ ಬಿಡಬಹುದು ಮಡದಿ ಮಕ್ಕಳ ಕಡೆಗೆ ತೊಲಗಿಸಿಯೇ ಬಿಡಬಹುದು